प्रधानमंत्री फसल बीमा योजना आपकी फसलों का संपूर्ण सुरक्षा कवच। कृषि एवं किसान कल्याण मंत्रालय भारत सरकार। ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಯೋಜನೆಗಳು. ದೌರ್ಜನ್ಯಕ್ಕೆ ಒಳಗಾದ ಮಹಿಳೆಯರಿಗೆ ಒಂದೇ ಸೂರಿನಡಿ ವೈದ್ಯಕೀಯ ಚಿಕಿತ್ಸೆ, ಪೊಲೀಸ್ ನೆರವು, ಕಾನೂನು ನೆರವು ಹಾಗೂ ಸಮಾಲೋಚನೆ ವ್ಯವಸ್ಥೆಗಳನ್ನು ಒದಗಿಸಲು ಪ್ರತಿ ಜಿಲ್ಲೆಗೆ ಒಂದರಂತೆ 30 ಒನ್ ಸ್ಟಾಪ್ ಸೆಂಟರ್ ಸಖಿ ಕೇಂದ್ರಗಳು. ವರದಕ್ಷಿಣೆ ಕಿರುಕುಳ, ಲೈಂಗಿಕ ಕಿರುಕುಳ, ಕೌಟುಂಬಿಕ ದೌರ್ಜನ್ಯಕ್ಕೆ ಒಳಗಾದ ಮಹಿಳೆಯರಿಗೆ ಕಾನೂನು ನೆರವು, ತಾತ್ಕಾಲಿಕ ಆಶ್ರಯ, ಕೌಟುಂಬಿಕ ಸಮಾಲೋಚನೆಗೆ 181 ಸಾಂತ್ವನ ಕೇಂದ್ರಗಳು. ಹೆಚ್ಚಿನ ಮಾಹಿತಿಗೆ ಉಚಿತ ಮಹಿಳಾ ಸಹಾಯವಾಣಿ 181 ಸಂಪರ್ಕಿಸಿ. ಪ್ರಕಟಣೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ಕರ್ನಾಟಕ ಸರ್ಕಾರ. ನನ್ನ ಹೆಸರು ವಸ್ಲಿಂಗಪ್ಪ ಅಂತ ಹೇಳಿ ಮೇಡಮ್. ತಾಲೂಕು ಕೊಡಗೇರ ಗ್ರಾಮ ಪಂಚಾಯತ್ ತಡಿಬಿಡಿ ಮೇಡಮ್. ನಮ್ದು ಉಂಡೇಕಲ್ ಅಂತ ಊರು ಮೇಡಮ್. ನೆರೆಯಿಂದ ಮೇಡಮ್ ದುಡಿಯೋಣ ಕಾರ್ಯಕ್ರಮ ದೊಡ್ಡ ಕೃಷಿ ಹೊಂಡ ಇದು ಮಾಡಿದೆ ಮೇಡಮ್. ನೀರು ಬಿದ್ದಿದೆ ಅದರಲ್ಲಿ, ಅದರಿಂದ ಬಹಳ ಉಪಯುಕ್ತವಾಗಿದೆ ಮೇಡಮ್. ನರೇಗ ಒಂದು ಬೆಳೆ ಬೆಳೆಯಲು ಮುಂದಿನ ದಾರಿ ತೋರಿಸಿದಂತಾಗಿದೆ ಮೇಡಮ್. ನರೇಗ ಯೋಜನೆಗೆ ಮತ್ತು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಗೆ ತುಂಬಾ ಧನ್ಯವಾದ ಮೇಡಮ್. ಕೃಷಿ ಹೊಂಡ ನಿರ್ಮಾಣಕ್ಕೆ ನರೇಗ ಯೋಜನೆಯ ಪ್ರಯೋಜನ ಪಡೆಯಿರಿ. ಹೆಚ್ಚಿನ ಮಾಹಿತಿಗೆ ನಿಮ್ಮ ಗ್ರಾಮ ಪಂಚಾಯಿತಿ ಸಂಪರ್ಕಿಸಿ. ಕರ್ನಾಟಕ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಗ್ರಾಮೀಣಾಭಿವೃದ್ಧಿ ಆಯುಕ್ತಾಲಯದ ಪ್ರಕಟಣೆ. ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ನಮ್ಮ ಇಂದಿನ ಕಿಸಾನ್ವಾಣಿ ಕಾರ್ಯಕ್ರಮದಲ್ಲಿ ಅಡಿಕೆ ಸಸಿಗಳ ನರ್ಸರಿಯಲ್ಲಿನ ಅನುಭವಗಳ ಕುರಿತು ಆಲೂರು ತಾಲೂಕು ಹಂಪನಕುಪ್ಪೆಯ ಪ್ರಗತಿಪರ ಕೃಷಿಕ ಡಿ ಪವಿತ್ರ ಕುಮಾರ್ ಅವರೊಂದಿಗೆ ಸಂದರ್ಶನ ಪ್ರಸಾರವಾಗಲಿದೆ. ಸಂದರ್ಶಿಸುತ್ತಾರೆ ಅರಕಲಗೂಡು ವಿ ಮಧುಸೂದನ್. ಪ್ರೀತಿಯ ಕೇಳುಗರೆ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಇರುವಂತಹವರು ಆಲೂರು ತಾಲೂಕಿನ ಹಂಪನಕುಪ್ಪೆ ಗ್ರಾಮದ ಪ್ರಗತಿಪರ ಕೃಷಿಕರಾದ ಡಿ ಪವಿತ್ರ ಕುಮಾರ್ ಅವರು ನಮ್ಮೊಂದಿಗೆ ಇದ್ದಾರೆ. ಸಮಗ್ರ ಕೃಷಿಯಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡಿರತಕ್ಕಂತಹ ಅವರು ಅದರ ಜೊತೆಗೆ ಒಂದಷ್ಟು ಸಸ್ಯಗಳ ಉತ್ಪಾದನೆಯನ್ನು ಕೂಡ ಮಾಡ್ತಾರೆ. ಕೃಷಿ ಮಾಡತಕ್ಕಂತಹ ಸಂದರ್ಭದಲ್ಲಿ ಕೃಷಿಕರು ಬೇರೆ ಬೇರೆ ರೀತಿಯ ಕೆಲವು ಉಪ ಕಸುಬುಗಳನ್ನ ಅಳವಡಿಕೆ ಮಾಡಿಕೊಳ್ಳುವುದರಿಂದ ಏನೆಲ್ಲ ಅನುಕೂಲಗಳು ಆಗುತ್ತೆ, ಅದರಿಂದ ಹೇಗೆಲ್ಲ ನಾವು ಆರ್ಥಿಕವಾಗಿ ಒಂದಷ್ಟು ಸದೃಢತೆಯನ್ನ ಸಾಧಿಸಿಕೊಳ್ಳಬಹುದು ಅನ್ನುವಂತಹ ವಿಚಾರಗಳನ್ನ ಇವತ್ತು ಅವರೊಂದಿಗೆ ನಾನು ಪ್ರಸ್ತಾಪವನ್ನ ಮಾಡ್ತೇನೆ. ನಮಸ್ಕಾರ ಪವಿತ್ರ ಕುಮಾರ್ ಅವರಿಗೆ. ನಮಸ್ಕಾರ ಪವಿತ್ರ ಕುಮಾರ್, ಎಷ್ಟು ವರ್ಷ ಆಯ್ತು ನೀವು ಕೃಷಿಯನ್ನ ಮಾಡಲಿಕ್ಕೆ ಪ್ರಾರಂಭ ಮಾಡಿ? ನಾವು ಕೃಷಿ ಮಾಡಕ್ಕೆ ಶುರು ಮಾಡಿ 25 ವರ್ಷ ಆಯ್ತು. 25 ವರ್ಷದಿಂದ ಕಂಡೆನ್ಸ್ ಕೃಷಿ ಮಾಡ್ತಾನೆ ಇದೀವಿ. ಏನೆಲ್ಲ ಕೃಷಿ ಮಾಡ್ತೀರಾ ಮತ್ತೆ ಎಷ್ಟು ನಿಮಗೆ ಕೃಷಿ ಜಮೀನು ಇದೆ? ನಮಗೆ ಕೃಷಿ ಜಮೀನು 3.5 ಎಕರೆ ಇದೆ. ಅದರಲ್ಲಿ ಅಡಿಕೆ ಇದೆ, ಬಾಳೆ, ತೆಂಗಿದೆ, ಕಾಳುಮೆಣಸು, ಏಲಕ್ಕಿ, ಹಣ್ಣಿನ ಗಿಡಗಳಿದಾವೆ ಅದ್ರ ಜೊತೆಯಲ್ಲಿ. ಏನು ಓದಿದ್ರಿ ತಾವು? ನಾ ಬಿಎಸ್ಸಿ. ಬಿಎಸ್ಸಿ ಬಿಎಸ್ಸಿ ಓದಿ ಕೃಷಿ ಮಾಡಬೇಕು ಅಂತ ಹೇಳಿ ಯಾಕೆ ಅನಿಸ್ತು? ಎಲ್ಲರೂ ಕೆಲಸಕ್ಕೆ ಕೆಲಸಕ್ಕೆ ಅಂತ ಅಲಿತಿರ್ತಾರೆ. ಸೊ ನಮ್ಮಲ್ಲಿರೋ ಭೂಮಿನ ನಾವು ಯಾಕೆ ಬಳಸ್ಕೊಂಡು ಕೃಷಿ ಮಾಡಬಾರ್ದು ಅಂತ ಕೃಷಿಗೆ ಬಂದ್ವಿ. ಕೃಷಿ ನಿಮಗೆ ತೃಪ್ತಿ ನೀಡಿದೆಯಾ? ಖಂಡಿತ ತೃಪ್ತಿ ನೋಡಿದೆ. ಹೇಗೆ ಪ್ರಾರಂಭ ಆಯ್ತು ನಿಮ್ಮ ಕೃಷಿ ಬದುಕು? ಕೃಷಿ ನಾವು ಆಕ್ಚುಲಿ 97 ಶುರು ಮಾಡಿದ್ದು. 97 ಕೃಷಿ ಮಾಡ್ಕೊಂತ ಬರ್ತಿದ್ವಿ. ಮುಂಚೆ ಎಲ್ಲ ಗದ್ದೆ ಮಾಡ್ತಾ ಇದ್ವಿ, ಮತ್ತೆ ಲೇಬರ್ ಎಲ್ಲ ಪ್ರಾಬ್ಲಮ್ ಶುರುವಾಯ್ತು, ಗದ್ದೆಲ್ಲ ಅಷ್ಟೊಂದು ಇದಾಗ್ತಿರ್ಲಿಲ್ಲ. ಸೊ ಹಂಗಾಗಿ ಆರ್ಟಿಕಲ್ಚರ್ ಮಾಡ್ಕೊಂಡು ಅಂದ್ಬಿಟ್ಟು ತೋಟಗಾರಿಕೆ ಶುರು ಮಾಡಿದ್ವಿ. ಆಗಿಂದನೂ ಅಡಿಕೆ ತೋಟದಲ್ಲೇನೆ ಅಡಿಕೆ, ತೆಂಗು, ಬಾಳೆ, ಏಲಕ್ಕಿ, ಮೆಣಸು ಮತ್ತೆ ಹಣ್ಣಿನ ಗಿಡಗಳನ್ನೆಲ್ಲ ಅಲ್ಲಿ ಬೆಳೀತಾ ಇದೀವಿ, ಮತ್ತೆ ಅಲಂಕಾರಿಕ ಗಿಡಗಳು ಎಲ್ಲ. ಈ ಪ್ರಮುಖವಾಗಿ ತೋಟಗಾರಿಕೆ ಬೆಳೆಗಳನ್ನೇ ಮಾಡ್ಕೋಬೇಕು ಅಂತ ಹೇಳಿ ಯಾಕೆ ಅನಿಸ್ತು ನಿಮಗೆ? ತೋಟಗಾರಿಕೆ ಬೆಳೆ ಮಾಡೋದ್ರಿಂದ ನಮಗೆ ಕೆಲಸನೂ ಕಮ್ಮಿ ಇರುತ್ತೆ, ಮತ್ತೆ ನಾವು ಜೀರೋ ಕಲ್ಟಿವೇಷನ್ ಮಾಡ್ತಾ ಇರೋದು, ಸಾವಯವ ಕೃಷಿ ಮಾಡ್ತಾ ಇದೀವಿ. ಸೊ ಹಂಗಾಗಿ ಲೇಬರ್ ಆದಷ್ಟು ಕಮ್ಮಿ ಮಾಡಿಕೊಂಡು ತೋಟ ಮಾಡ್ಕೊಂಡಿದ್ದೀವಿ ನಾವು. ಏನು ಜೀರೋ ಕಲ್ಟಿವೇಷನ್ ಅಂತ ಅಂದ್ರೆ? ನಾವೀಗ ಅದಕ್ಕೆ ಉಳುಮೆ ಮಾಡೋದಿಲ್ಲ, ಮತ್ತೆ ಅದಕ್ಕೆ ಇನ್ನೇನು ಹೊರಗಡೆಯಿಂದ ಇನ್ಪುಟ್ಸ್ ಏನು ಕೊಡೋದಿಲ್ಲ. ಈಗ ಗೊಬ್ಬರ ಅಂದ್ರೆ ಸಿಂಹ ಗೊಬ್ಬರ ಕೊಡೋದಿಲ್ಲ, ಮತ್ತೆ ಮಣ್ಣು ಆಚೆಯಿಂದ ಹೊಡಿಸಲ್ಲ. ನಮ್ಮಲ್ಲಿ ಸಿಗುವಂತಾನೆ ತ್ಯಾಜ್ಯಗಳನ್ನ ಕರಗಿಸಿ ಅದರೇ ಗೊಬ್ಬರ ಮಾಡ್ಕೊಂತೀವಿ ನಾವು ತೋಟದಲ್ಲಿ. ಉಳುಮೆ ಮಾಡೇ ಇಲ್ಲ? ಆಗ್ಲಿಲ್ಲ. ಇಲ್ಲ, ಉಳುಮೆ ಮಾಡೇ ಇಲ್ಲ ನಾವು. ಏನು ತೊಂದರೆ ಆಗೋದ್ರೆ ಉಳುಮೆ ಮಾಡಲಿಲ್ಲ? ಇಲ್ಲ, ಏನು ತೊಂದರೆ ಅಲ್ಲ. ಸ್ಟಾರ್ಟಿಂಗ್ ಅಲ್ಲಿ ಒಂದ್ ಸ್ವಲ್ಪ ಗಿಡ ದೊಡ್ಡದಾಗ ತನಕ ಸ್ವಲ್ಪ ಕೆಲಸ ಮಾಡ್ಬೇಕಾಗತ್ತೆ, ಗುಣಿ ಬಿಡಿಸೋದು ಆತರ ಎಲ್ಲ. ಆಮೇಲೆ ಅಂತಂತವಾಗಿ ಬಿಟ್ಬಿಡ್ಬೋದು, ಕೈ ಬಿಟ್ಬಿಡ್ಬೋದು. ಈ ಜೀರೋ ಕಲ್ಟಿವೇಷನ್ ಅಥವಾ ಶೂನ್ಯ ಬಂಡವಾಳದ ಕೃಷಿ ಅಂತ ಹೇಳಿ ಏನಿದೆಯೋ ಅದಕ್ಕೆ ಪೂರಕವಾಗಿ ಒಂದಷ್ಟು ಬೇರೆ ಬೇರೆ ಕೆಲಸಗಳನ್ನ ಮಾಡಬೇಕಾಗುತ್ತೆ. ಹೌದು ಅಂತ ಅಂದ್ರೆ ನಾನು ಉಳುಮೆ ಮಾಡೋದಿಲ್ಲ ಅಂತ ಹೇಳಿ ನಾವು ಕೈ ಕಟ್ಕೊಂಡು ಸುಮ್ಮನೆ ಕೂರಕ್ಕಾಗುದಿಲ್ಲ. ಹೌದು ಹೌದು. ಬೇರೆ ಅದಕ್ಕೆ ಪರ್ಯಾಯವಾಗಿ ಏನಾದ್ರೂ ಒಂದಷ್ಟು ಮಾಡಬೇಕಾಗುತ್ತೆ. ಹೌದು. ಆ ತರಹದ ಏನೇನು ಮಾಡ್ಕೊಂಡಿದ್ದೀವಿ? ನಾವು ಆಕ್ಚುಲಿ ಉಳುಮೆ ಮಾಡೋದಿಲ್ಲ ಅಂದ್ರೆ ಉಳುಮೆ ಮಾಡಿಲ್ಲ ಅಂತ ಹಂಗೆ ಬಿಟ್ಬಿಡಕ್ ಆಗಲ್ಲ. ಹಳ ಹೊಡಿತೀವಿ ನಾವು ವರ್ಷಕ್ಕೊಂದ್ಸತಿ, ಯಾವಾಗ ಅಡಿಕೆ ಕುಯ್ಲು ಬರುತ್ತಲ್ಲ ಅವಾಗ ವರ್ಷಕ್ಕೊಂದ್ಸತಿ ಹಳ ಹೊಡಿತೀವಿ. ಮತ್ತೆ ಅಲ್ಲಿ ಬಿದ್ದಂತ ಗರಿಗಳನ್ನೆಲ್ಲ ಅಲ್ಲೇನೆ ಕತ್ತರಿಸಿ ಹಾಕ್ತಿವಿ, ಮತ್ತೆ ಜೀವಾಮೃತ ಕೊಡ್ತೀವಿ. ಸೊ ಕೊಡೋದ್ರಿಂದ ಏನಾಗುತ್ತೆ ಅಂದ್ರೆ ಎರಳು ಉತ್ಪಾದನೆ ಜಾಸ್ತಿ ಆಗುತ್ತೆ, ಭೂಮಿ ಸೊಳ್ಳಾಗ್ತಾ ಹೋಗುತ್ತೆ, ಮತ್ತಿರೋ ಮಣ್ಣು ಫಲವತ್ತಾಗತ್ತೆ. ಹಾಗೆ ಆತರ ಅದನ್ನು ಮಾಡ್ಲೇಬೇಕಾಗುತ್ತೆ. ಹೌದು ಹೌದು, ಅದನ್ನು ಮಾಡದೇ ಸುಮ್ಮನೆ ಇದ್ರೆ ಹಾಳಾಗತ್ತೆ ತೋಟ, ಏನು ಏನು ಇದಾಗೋದಿಲ್ಲ. ಅಟ್ ಲೀಸ್ಟ್ ನಾವು ತೋಟದ ಜೊತೆ ಒಡನಾಟ ಇರಬೇಕು. ನಾನು ಜೀರೋ ಕಂಡೀಷನ್ ಮಾಡ್ತೇನೆ ತಿರುಗೇ ನೋಡದಲ್ಲೇ ಹೋದ್ರೆ ತೋಟ ಆಗೋದಿಲ್ಲ. ಅದು ತೋಟದ ಜೊತೆ ನಮ್ ಸಂಪರ್ಕ ಇರಬೇಕು, ಅದ್ರ ಜೊತೆ ಓಡಾಡ್ತಾ ಇರಬೇಕು, ಅದ್ರ ಜೊತೆಲಿ ಇದ್ರೆ ಒಳ್ಳೇದು. ಈಗ ಪ್ರಮುಖವಾಗಿ ಏನೇನು ಬೆಳೆಗಳಿದಾವೆ? ಬೆಳೆ ಮೇನ್ ಕ್ರಾಪ್ ಬಂದ್ಬಿಟ್ಟು ಅಡಿಕೆ ಇದೆ ನಮ್ದು, ಮತ್ತೆ ಅದ್ರ ಜೊತೆಲಿ ತೆಂಗಿದೆ, ಆಮೇಲೆ ಬಾಳೆ ಇದೆ, ಮೆಣಸಿದೆ, ಏಲಕ್ಕಿ ಇದೆ, ಹಣ್ಣಿನ ಗಿಡಗಳಿದೆ ಅದರಲ್ಲಿ, ಮತ್ತೆ ಮೆಡಿಸಿನ್ ಪ್ಲಾಂಟ್ಸ್ ಇದೆ, ಮತ್ತೆ ಅಲಂಕಾರಿಕ ಗಿಡಗಳನ್ನ ಹಾಕೊಂಡಿದೀವಿ. ಇದನ್ನೆಲ್ಲ ಹೇಗೆ ಸಂಯೋಜನೆ ಮಾಡ್ಕೊಂಡಿದ್ದಾರೆ? ಯಾಕೆ ಅಂತ ಅಂದ್ರೆ ಸಾಮಾನ್ಯವಾಗಿ ನಮ್ಮಲ್ಲಿ ಅಡಿಕೆಯನ್ನ 8x8 ಅಥವಾ 9x9, ಕೆಲವರು 10 ಅಡಿಗೆ ನಾಟಿ ಮಾಡ್ಕೊಳ್ಳುವಂತದ್ದು ಕೂಡ ಇದೆ. ಅದರ ಜೊತೆಗೆ ಇವೆಲ್ಲದನ್ನು ಕೂಡ ನೀವು ಅಂತರ ಬೆಳೆಯಾಗಿ ಬೆಳೀತಾ ಇದ್ರೆ, ಈ ನಿಟ್ಟಿನಲ್ಲಿ ಹೇಗೆ ಸಂಯೋಜನೆ ಮಾಡ್ಕೊಂಡಿದ್ರೆ, ಎಲ್ಲೆಲ್ಲಿ ಅದನ್ನ ಹಾಕೊಂಡಿದ್ದೀರಾ? ಹೇಗೆ ಅಂದ್ರೆ ಇವಾಗ 8x8 ಅಡಿಕೆ ಹಾಕೊಂಡಿದ್ದೀನಿ, ತೆಂಗನ್ನ ಬರೀ ಬದುಗಳಿಗೆ ಹಾಕಿದ್ದೀನಿ, ಒಳಗಡೆ ಸೇರಿಸಿಲ್ಲ ತೆಂಗನ್ನ. ಆಕ್ಚುಲಿ ತೆಂಗ್ ಒಳಗಡೆ ಸೇರಿಸಿದ್ರೆ ಫಸಲು ಅಷ್ಟು ಚೆನ್ನಾಗಿ ಬರೋದಿಲ್ಲ, ಅದಕ್ಕೋಸ್ಕರ ಅದನ್ನ ಬರೀ ಬದಗಳಿಗೆ ಹಾಕಿದ್ದೀನಿ. ಇನ್ನ ಹಣ್ಣಿನ ಗಿಡಗಳೆಲ್ಲ ರೋಡ್ ಸೈಡ್ಗೆ ಹಾಕೊಂಡಿದ್ದೀನಿ, ನಾವು ಓಡಾಡ್ತೀವಲ್ಲ ಆ ಕಡೆ ಕಡೆ ರೋಡ್ ಸೈಡ್ಗೆ, ಮತ್ತೆ ಮೆಡಿಸಿನ್ ಪ್ಲಾಂಟ್ಸ್ ಅಲ್ಲೂ ರೋಡ್ ಸೈಡ್ಗೆ ಹಾಕೊಂಡಿದೀವಿ. ಇನ್ ಮಧ್ಯದಲ್ಲಿ ಎಲಕ್ಕಿ ಇದೆ, ಅದಕ್ಕೆ ಒಂದ್ ಗಿಡ ಬಿಟ್ಟು ಒಂದ್ ಗಿಡ ಮೆಣಸಿದೆ, ಇದೇ ತರ ಮಾಡ್ಕೊಂಡಿದ್ದೀನಲ್ಲ ಅದನ್ನು. ಕಾಡುಮರ ಜಾತಿನೂ ಗಿಡಗಳಿದೆ, ಆತರ ಬೇರೆ ಬೇರೆ ಇದನ್ನ ಸಂಯೋಜನೆ ಮಾಡ್ಕೊಂಡು ಮಾಡ್ರಂತದ್ದು. ಹೌದು, ಈ ಅಡಿಕೆ ಬೆಳೆಗೆ ಯಾವ ತೊಂದರೆ ಕೊಡೋದಿಲ್ಲ? ಇಲ್ಲ, ತೊಂದರೆ ಕೊಡೋದಿಲ್ಲ. ಯಾಕಂದ್ರೆ ಅಡಿಕೆ ಹೆಂಗೆ ಅಂದ್ರೆ ಅಡಿಕೆ ಮೇಲೆ ಹೈಟ್ ಹೋಗುತ್ತೆ, ಇನ್ ಹಣ್ಣಿನ ಗಿಡ ಎಲ್ಲ ಕೆಳಗಡೆ ಇರುತ್ತೆ, ಆ ಜೊತೆ ತೆಂಗು ಅದಕ್ಕೆ ತುಂಬಾ ತೆಂಗು ಹಾಕಬಾರ್ದು. ತೆಂಗು ಏನಂದ್ರೆ ಬಾರ್ಡರ್ ಹಾಕೋಬೇಕು, ಎರಡು ಸೇಮ್ ಒಂದೇ ಇದ್ ಕ್ಯಾಟಗರಿ ಇರೋದ್ರಿಂದ ಅದನ್ನ ಇದಕ್ಕೆ ಹಾಕೋಬೇಕು, ಬದುಕು ಹಾಕೋಬೇಕು. ಬದುವಿನಲ್ಲಿ ತೆಂಗಿರಬೇಕು, ಹೌದು, ಒಳಗೆ ಅಡಿಕೆ ಅಡಿಕೆ ಇರಬೇಕು. ಅಡಿಕೆ ಜೊತೆಗೆ ನಾವು ಪೂರಕವಾಗಿ ಸಂಯೋಜನೆ ಮಾಡ್ಕೊಂಡು ಈ ತರದ ಬೇರೆ ಬೇರೆ ಬೆಳೆಗಳನ್ನ ಬೆಳೆದ್ಕೊಳ್ಬಹುದು. ಹೌದು, ಅಡಿಕೆ ಜೊತೆಗೆ ಅಂತರ ಬೆಳೆಯನ್ನ ಮಾಡ್ತಕ್ಕಂತಹ ಕೃಷಿಕರ ಸಂಖ್ಯೆ ಬಹಳ ಕಡಿಮೆ. ಅದು ಗೊತ್ತಿಲ್ಲದೆ ಮಾಡಲ್ವೋ ಅಥವಾ ಕಷ್ಟ ಅಂತ ಹೇಳಿ ಮಾಡಲ್ವೋ ಗೊತ್ತಿಲ್ಲ, ಅನೇಕರು ಬೇರೆ ಯಾವ್ದನ್ನು ಕೂಡ ಬೆಳೀಲಿಕ್ಕೆ ಇಷ್ಟಪಡೋದಿಲ್ಲ. ಈವನ್ ಕಳೆನೂ ಕೂಡ ಬಿಡೋದಿಲ್ಲ, ಅದು ಕೂಡ ಬೆಳೆಬಾರದು ಅಂತ ಹೇಳಿ ಅದನ್ನ ಕತ್ತರಿಸಾಕ ಅಂತದ್ದು ಈ ತರದ ಎಲ್ಲವನ್ನು ಕೂಡ ಮಾಡ್ತಾರೆ. ಹೀಗೆ ಬೇರೆ ಬೇರೆ ಬೆಳೆಗಳನ್ನ ಅಡಿಕೆ ಒಳಗಡೆ ಬೆಳ್ಕೊಂಡಿರೋದ್ರಿಂದ ನಿಮ್ಗೆ ಏನೇನು ಅನುಕೂಲ ಆಗ್ತಾ ಇದೆ? ಆಕ್ಚುಲಿ ಯಾಕೆ ಅವರು ಬೇರೆ ಬೆಳೆ ಬೆಳೆದಿಲ್ಲ ಅಂದ್ರೆ, ಅವರು ಆಕ್ಚುಲಿ ಉಳುಮೆ ಮಾಡಬೇಕಾಗಿರುತ್ತೆ, ಅವ್ರಿಗೆ ತೊಂದರೆ ಕೊಡ್ಕೊಡುದು. ಉಳುಮೆ ಮಾಡುವಾಗ ಏನು ಇರಬಾರ್ದು ಅಡಿಕೆ ಬಿಟ್ರೆ, ಸೊ ಹಂಗೋಸ್ಕರ ಅವರು ಏನು ಹಾಕೋದಿಲ್ಲ. ಒಂದ್ ಬಾಳೆ ಹಾಕ ಕೂಡ ಹಿಂದೆ ಮುಂದೆ ಮಾಡ್ತಾರೆ. ಈ ಬಾಳೆ ಇವೆಲ್ಲ ಹಾಕೋದ್ರಿಂದ ನಮ್ಗೆ ತುಂಬಾ ಸಾವಯವ ತ್ಯಾಜ್ಯ ಸಿಗುತ್ತೆ. ಬಾಳೆ ನಮ್ಗೆ ಎಷ್ಟು ಅನುಕೂಲ ಇದೆಯೋ ಅಷ್ಟೇ ಇದು, ಬಾಳೆ ಹಣ್ಣಿಂದ ಅಲ್ದಲೆ ಆ ಸಿಗುವಂತ ತ್ಯಾಜ್ಯನೇ ತುಂಬಾ ನಮ್ಗೆ, ಮತ್ತೆ ನೀರನ್ನ ಶೇಖರಣೆ ಮಾಡಿಡುತ್ತೆ ಬಾಳೆ, ಯಾಕೆಂದ್ರೆ ನೀರ ಅಂಶ ತುಂಬಾ ತಗೊಳತ್ತದು. ಹಂಗಾಗಿ ನಾವು ಏನು ಅದಕ್ಕೆ ಇಂಟರ್ಕ್ರಾಪ್ ಮಾಡಿದ್ರು ನಮ್ಗೆ ಅಡ್ವಾಂಟೇಜ್ ಜಾಸ್ತಿ, ಗೊಬ್ಬರ ಆಗತ್ತೆ, ಮತ್ತೆ ನೆರಳಿರುತ್ತೆ, ಭೂಮಿಗೆ ಹೊತ್ತಿಗೆ ಆಗಿರುತ್ತೆ, ಅದಕ್ಕೋಸ್ಕರ ಹಳನು ಕೂಡ ಬಿಟ್ಕೊಂಡಿರ್ಬೇಕು ಭೂಮಿಲಿ. ಹೌದು, ಬೇರೆ ಆರ್ಥಿಕವಾಗಿ ಏನೇನು ಲಾಭ ಆಗ್ತದೆ ಇದರಿಂದ? ಆಕ್ಚುಲಿ ನಿಮ್ಗೆ ಇವಾಗ ಬರೀ ಅಡಿಕೆಲ್ ಮಾತ್ರ ಕ್ರಾಪ್ ಅಲ್ಲಿ ದುಡ್ಡು ಸಿಗ್ತಿರುತ್ತೆ, ಅದ್ರ ಜೊತೆ ನಿಮ್ಗೆ ಉಪ ಬೆಳೆ ಆಗಿ ಬಳ್ಕೊಂಡಿರ್ತೀವಲ್ಲ ಅದರಲ್ಲೂ ನಿಮ್ಗೆ ಇನ್ಕಮ್ ಸಿಗುತ್ತೆ. ಸೊ ಒಂದನ್ನೇ ಡಿಪೆಂಡ್ ಆಗಿರಕ್ಕಾಗಲ್ಲ. ಈಗ ಯಾಕೆಂದ್ರೆ ಅಡಿಕೆ ಡೌನ್ ಆದ್ರೂ ರೇಟ್ ಕಮ್ಮಿ ಆದ್ರೂ ಇನ್ನೊಂದ್ರಲ್ಲಿ ಯಾವ್ದ್ರಲ್ಲಾದ್ರೂ ನಿಮ್ಗೆ ಸಮ ತೂಗಿಸುತ್ತದೆ. ದನ ಕರು ಕೋಳಿ ಈ ತರದ್ದೆಲ್ಲ ಸಾಕಾಣಿಕೆ ಮಾಡ್ತಾ ಇದ್ರೆ? ಹೌದು, ನಾವು ದನ ಇದೆ, 2 ಹಸು ಇದೆ, ಮನೆಗೆ ಹಾಲಾಗುತ್ತೆ, ಉಳಿದ ಸ್ವಲ್ಪ ಡೈರಿಗೆ ಹಾಕ್ತಿವಿ. ಮತ್ತೆ ನಮ್ಗೆ ಜೀವಾಮೃತಕ್ಕೆ ದನ ಬೇಕೇ ಬೇಕು. ಕೃಷಿ ಅಂದ ತಕ್ಷಣ ನಮಗೆ ದನ ಇಂಪಾರ್ಟೆಂಟ್. ದನ ಅದ್ರ ಗಂಜಲ ಆಗಿರ್ಬೋದು, ಮತ್ತೆ ಸಗಣಿ ಎಲ್ಲ ನಮಗೆ ಜೀವಾಮೃತಕ್ಕೆ ಬೇಕಾಗುತ್ತೆ. ಸೊ ಹಂಗಾಗಿ ಅದನ್ನ ಬಳಸ್ಕೊಂತೀವಿ. ಮತ್ತೆ ಅದ್ರ ಜೊತೆಗೆ ಕೋಳಿಗಳೆಲ್ಲ ಇದೆ, ಕೋಳಿ ಮತ್ತೆ ಟರ್ಕಿ ಕೋಳಿ, ಬಾತ್ಕೋಳಿ ಈ ತರದೆಲ್ಲ ಸಾಕೊಂಡಿದೀವಿ. ಅದರಿಂದ ಅದನ್ನು ಕೂಡ ಸಾಕಷ್ಟು ಅನುಕೂಲ. ಹೌದು ಹೌದು ಹೌದು. ಈ ನರ್ಸರಿಯನ್ನು ಕೂಡ ನೀವು ಇತ್ತೀಚೆಗೆ ಪ್ರಾರಂಭ ಮಾಡಿದಿರಿ? ಹೌದು. ಎಷ್ಟು ವರ್ಷದಿಂದ ನರ್ಸರಿ ಮಾಡಿ? ನಾವು 12 ವರ್ಷದಿಂದ ನರ್ಸರಿ ಮಾಡ್ತಾ ಇದೀವಿ. 12 ವರ್ಷದಿಂದ? ಹೌದು. ಏನೆಲ್ಲ ಗಿಡಗಳನ್ನ ಇಲ್ಲಿ ಉತ್ಪಾದನೆ ಮಾಡ್ತಾ ಇದೀವಿ? ಮೇನ್ ಆಗಿ ಅಡಿಕೆ ಮಾಡ್ತಾ ಇದೀವಿ, ಒಂದ್ 10,000 ಅಡಿಕೆ ಬೆಳಿತೀವಿ. ಅದ್ರ ಜೊತೆಗೆ ಹಣ್ಣಿನ ಗಿಡಗಳು, ನಮ್ಮಲ್ಲಿ ಸಿಗುವಂತಾನೆ ವೆರೈಟಿ ಹಣ್ಣಿನ ಗಿಡಗಳು ಬೆಳಿತೀವಿ. ಮತ್ತೆ ಮೆಡಿಸಿನ್ ಪ್ಲಾಂಟ್ಸ್, ಸಿಗುವಂತ ಈ ಲವಂಗ ತುಳಸಿ ಆಗಿರ್ಬೋದು, ಲೆಮನ್ ಗ್ರಾಸ್, ಈ ತರ ಅದ್ರ ಜೊತೆಗೆ ಈ ಅಲಂಕಾರಿಕ ಗಿಡಗಳನ್ನು ಸ್ವಲ್ಪ ಮಟ್ಟಿಗೆ ಹಾಕೊಂತೀವಿ. ಯಾಕೆ ನರ್ಸರಿ ಮಾಡಬೇಕು ಅಂತ ಹೇಳಿ ಯಾಕೆ ಅನಿಸ್ತು ನಿಮ್ಗೆ? ಯಾಕೆಂದ್ರೆ ಒಂದ್ರ ಮೇಲೆ ಡಿಪೆಂಡ್ ಆಗಬಾರ್ದು ಅಂತ. ಈಗ ಆಕ್ಚುಲಿ ನಮ್ಗೆ ಇನ್ನು ಬೇರೆ ಏನು ಕೆಲಸ ಇರೋದಿಲ್ಲ ಅಂದಾಗ ನರ್ಸರಿ ಮಾಡ್ಕೋಬಹುದು. ಈ ಟೈಮಲ್ಲಿ, ಬೇಸಿಗೆ ಟೈಮಲ್ಲಿ ನರ್ಸರಿಯಿಂದನೂ ನಮ್ಗೆ ಆದಾಯ ಇರುತ್ತೆ. ಯಾಕೆಂದ್ರೆ ಒಂದ್ರ ಕಡೆನೆ ಇರಬಾರ್ದು, ಈಗ ಬರೀ ಅಡಿಕೆನೆ ಕಾಯ್ಕೊಂಡು ಇರಬಾರ್ದು, ಆ ಜೊತೆ ಒಂದು ಉಪ ಬೆಳೆ ಇದಾಗಿ ಕುಸವಾಗಿ ನರ್ಸರಿನ ಮಾಡಬಹುದು ಅಂತ ಮಾಡಿದ್ವಿ. ಪ್ರಾರಂಭದಲ್ಲಿ ಎಷ್ಟು ಗಿಡಗಳನ್ನು ಉತ್ಪಾದನೆ ಮಾಡ್ತಿದ್ರು? ಪ್ರಾರಂಭದಲ್ಲಿ 2,000 ಶುರು ಮಾಡಿದ್ವಿ, ಇವಾಗ 10,000 ಒಂದು 12,000 ತನಕ ಮಾಡ್ತೀವಿ. ಈಗ ಪ್ರತಿ ವರ್ಷ ಒಂದು 10-12,000 ಮಾಡ್ತೀವಿ. ಹೌದು, 10-12,000 ಮಾಡ್ತಿರೋ ಅದಷ್ಟು ಕೂಡ ಹೋಗುತ್ತಾ? ಹೌದು ಹೌದು, ಸೆಲ್ ಆಗುತ್ತೆ. ಯಾಕೆಂದ್ರೆ ನಾವು ಮಾಡೋದು ಸಾವಯವದಿಂದ ಮಾಡ್ತೀವಿ, ಅದಕ್ಕೇನು ಕೆಮಿಕಲ್ ಕೊಡೋದಿಲ್ಲ, ಹಂಗಾಗಿ ಚೆನ್ನಾಗಿ ಹೋಗುತ್ತೆ ಗಿಡಗಳು. ಮತ್ತೆ ಬಿಸಿಲಿರುತ್ತೆ ಗಿಡಗಳು, ಶೇಡ್ ಕೊಡೋದಿಲ್ಲ ಅದಕ್ಕೆ. ಸೊ ನೀವು ಅವ್ರ ಭೂಮಿಗೆ ಹಾಕಿದ್ರು ಅದು ಡ್ಯಾಮೇಜ್ ಆಗೋದಿಲ್ಲ, ನೀಟಾಗಿ ಬರುತ್ತೆ ಗಿಡ. ಈಗ ನರ್ಸರಿ ಮಾಡಬೇಕು ಅಂತ ಹೇಳಿದ್ರೆ ಹೇಗೆ, ಇದರ ಚಟುವಟಿಕೆಗಳು ಹೇಗಿರುತ್ತೆ, ಪ್ರಕ್ರಿಯೆ ಹೇಗಿರುತ್ತೆ, ಯಾವಾಗ ಪ್ರಾರಂಭ ಮಾಡ್ತೀರಾ, ಇದರ ಬಗ್ಗೆ ಒಂದಷ್ಟು ವಿವರವಾಗಿ ತಿಳಿಸಿ? ಅದು ಫಸ್ಟ್ ಮೇನ್ ಬಂದ್ಬಿಟ್ಟು ಸೀಡ್ ಸೆಲೆಕ್ಷನ್ ಇಂಪಾರ್ಟೆಂಟ್. ಅದು ನಾವು ಯಾವ ಸೀಡ್ ನ ಆಯ್ಕೆ ಮಾಡ್ಕಂತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಒಳ್ಳೆ ಮರಗಳು ನೋಡಿ ನಾವು ಲೋಕಲ್ ವೆರೈಟಿನೇ ಮಾಡೋದು ಮೇನ್ ಆಗಿ. ಯಾಕೆ ನಮ್ಮ ಲೋಕಲ್ ಅಲ್ಲಿ ಬರೋ ಅಂತ ಮರದಲ್ಲೇ ತಗೊಳೋದು, ಯಾಕೆಂದ್ರೆ ಲೋಕಲ್ ಅಲ್ಲಿ ಇರೋದು ಒಳ್ಳೇದೇ, ಪ್ರಕೃತಿಗೆ ಅನುಗುಣವಾಗಿ ಬೆಳೀತಾ. ಆರಿಸ್ಕೊಂತೀವಿ. ಅದೊಂದು 25 years ಇಂದ 40 years, ಅಂದ್ರೆ 25 ವರ್ಷದಿಂದ 40 ವರ್ಷ ಒಳಗಡೆ ಇರಬೇಕು ಮರಗಳು. ಯಾಕೆಂದ್ರೆ ತುಂಬಾ ವಯಸ್ಸಾಗಿದ್ದವ 50 ವರ್ಷ 60 ವರ್ಷ 70 ವರ್ಷದಲ್ಲೆಲ್ಲ ಆಯ್ಕೆ ಮಾಡಬಾರ್ದು. ಈ ಮಧ್ಯ ಮಿಡ್ಲ್ ಏಜ್ ಅಲ್ಲಿ ಇರುತ್ತಲ್ಲ ಅಂತ ಮರದಲ್ಲಿ ಆಯ್ಕೆ ಮಾಡ್ಕೋಬೇಕು. ಗೊನೆಗಳನ್ನ ಹೆಂಗ್ ಸೆಲೆಕ್ಟ್ ಮಾಡ್ತೀವಿ? ಗೊನೆ ಏನ್ ಮಾಡ್ತೀವಿ ಅಂದ್ರೆ ಫಸ್ಟ್ ಕುಯಿಲ್ ಕುಯ್ಕೊಂತೀವಿ, ಎರಡು ಕುಯಿಲು ಮೂರನೇ ಕುಯಿಲು ಬಿಟ್ಬಿಡ್ತೀವಿ ಅಲ್ಲೇನೆ. ಒಳ್ಳೆ ಮರಗಳು ನೋಡಿ ಮಾರ್ಕ್ ಮಾಡ್ಬಿಡ್ತೀವಿ. ಆ ಮಾರ್ಕ್ ಮಾಡ್ಬಿಟ್ಟಿದ್ರಲ್ಲಿ ಲಾಸ್ಟ್ ಅಲ್ಲಿ ಕುಯ್ಕೊಂತೀವಿ ಅದನ್ನ. ಲಾಸ್ಟ್ ಅಲ್ಲಿ ಕುಯ್ದ್ಮೇಲೆ ಅದನ್ನ ಎಲ್ಲದನ್ನು ಒಂದ್ ಕಡೆ ತಂದು ಒಂದು 3 ದಿನ 4 ದಿನ ಬತ್ತಿಸ್ತೀವಿ. ಬಸ್ ಬೀಜಾಮೃತ ಮಾಡಿ ಅದನ್ನ ಮೊಗ್ಗ ಒಯ್ತೀವಿ. ಬಸದು ಅಂತ ಅಂದ್ರೆ ಬಿಸ್ಲಿಗೆ ಬಿಡ್ಬೇಕು? ಇಲ್ಲ ಇಲ್ಲ, ಬಿಸಿಲಲ್ಲಿ ನೆರಳಲ್ಲೇ ಬತ್ತಿಸ್ಬೇಕು ಅದನ್ನ. ನೆರಳಲ್ಲಿ ಬತ್ತ ಸ್ವಲ್ಪ ಸಿಂಕ್ ಆದಂಗ ಆಗುತ್ತೆ. ಗೋಟ್ಗಳನ್ನ ಎಷ್ಟು ದಿವಸ ಬತ್ತಿಸಬೇಕಾಗುತ್ತೆ? 1-3-4 days. ಮೂರಿಂದ 4-6 ದಿವಸ. ಒಂದ್ ಕಡೆ ಗುಡ್ಡೆ ಹಾಕಿದ್ರು ಸಾಕು? ಹೌದು, ಒಂದ್ ಕಡೆ ಗುಡ್ಡೆ ಹಾಕಿದ್ರೆ ಸಾಕು, ಅದೆಲ್ಲ ಬೇವಿ ಇತ್ತದು. ಯಾಕಂದ್ರೆ ಹಸಿರೋದ್ರಿಂದ ಬೇವಿ ಇತ್ತದಲ್ಲ. ಏನು ಗೋಣಶಿಲ್ದೊಳಗೆ ಹಾಕಿಡ್ಬೇಕು ಅಥವಾ ಗುಡ್ಡೆ ಮಾಡಿ? ಇಲ್ಲ, ಗುಡ್ಡೆ ಮಾಡಿದ್ರೆ ಸಾಕು. ಗುಡ್ಡೆ ಮಾಡಿ ಗಾಳಿ ಆಡತ್ತೆ, ಸೊ ಎಲ್ಲ ಒಂಥರ ಕರಗ್ದಂಗ ಆಗತ್ತೆ ಸ್ವಲ್ಪ. ಆಮೇಲೆ ಅದನ್ನ ಬೀಜಾಮೃತ ಮಾಡ್ಬಿಟ್ಟು ಒಗ್ಗ ಒಯ್ತೀವಿ. ಬೀಜಾಮೃತ ಹೇಗೆ ಮಾಡುವಂಥದ್ದು? ಅದು ಒಂದು 100 ಲೀಟರ್ಗೆ ಒಂದು 25-30 kg ಸಗಣಿ ಹಾಕ್ತೀವಿ, ಮತ್ತೆ ಗಂಜಲ ಹಾಕ್ತೀವಿ, ಆಮೇಲೆ 1-2 kg ಸುಣ್ಣ ಹಾಕ್ಬಿಟ್ಟು ಬೀಜಾಮೃತ ತಯಾರು ಮಾಡಿ ಅದರಲ್ಲಿ ಡಿಪ್ ಮಾಡಿ ಡ್ರೈ ಮಾಡಿ ನೆರಳಲ್ಲಿ ಹಾಕ್ತೀವಿ. ಹಾಕಿ ಒಂದು 45-50 ದಿವಸಕ್ಕೆ ಮೊಳಕೆ ಬರುತ್ತೆ. ಮೊಳಕೆ ಬಂದಿದ್ದನ್ನ ಪ್ಲಾಸ್ಟಿಕ್ ಕವರಲ್ಲಿ ಮಣ್ಣು ಮತ್ತೆ ಗೊಬ್ಬರ ಹಿಂಡಿಗಳನ್ನ ಮಿಕ್ಸ್ ಮಾಡಿ ಅದನ್ನ ಹಾಕದ್ಮೇಲೆ ಅದನ್ನ ನರ್ಸರಿ ಮಾಡಿಸ್ತೀವಿ. ಮೊಳಕೆ ಬರುಸಂತ ಪೀರಿಯಡ್ ಅಲ್ಲಿ ಏನೇನು ಉಪಚಾರ ಮಾಡಬೇಕಾಗುತ್ತೆ? ಅದಕ್ಕೆ ಏನು ಬೇಕಲ್ಲ, ನೀರ್ ಕೊಟ್ರೆ ಸಾಕು. ಒಂದು ನೀಟಾಗಿ ನೀರು ಹದನ ತಪ್ಪಿಸಬಾರ್ದು, ಯಾಕೆಂದ್ರೆ ಅದು ಮೊಳಕೆ ಬರಬೇಕಾಗಿರತ್ತೆ. ಸೊ ವಾರದಲ್ಲಿ 1-2 ದಿನ 3 ದಿನ ನೀರ್ ಕೊಡಬೇಕು. ಅದು ಮೊಳಕೆ ಬರಬೇಕು ಅಂತ ಹೇಳಿದ್ರೆ ಅದು ಅದರ ತುದಿ ಇರುತ್ತಲ್ಲ ಮೇಲಕ್ ಬರ ಹಾಗೆ ಇಡಬೇಕು? ಹೌದು ಹೌದು, ನಾವು ಆಕ್ಚುಲಿ ನರ್ಸರಿ ಮಾಡುವಾಗ ಅದು ಬೆಡ್ ಮಾಡ್ತೀವಲ್ಲ, ಅವಾಗ ಎಲ್ಲಾದನ್ನು ಮೇಲ್ ಮಾಡಿಡ್ತೀವಿ. ಯಾಕೆಂದ್ರೆ ಬಗ್ಸಿಟ್ರೆ ಕೆಳಗಡೆಯಿಂದ ಮೊಳಕೆ ಬರುತ್ತೆ, ಡ್ಯಾಮೇಜ್ ಆಗುತ್ತೆ. ಸೊ ಬುಟ್ಟಲ್ಲಿ ನೀಟಾಗಿ ಕೊಡೋದಿಲ್ಲ, ಎಲ್ಲಾದನ್ನು ಸ್ಟ್ರೇಟ್ ಆಗಿ ನಿಲ್ಲಿಸ್ತೀವಿ ಮೇಲ್ ಮೊಳಕೆ ಬರಂಗ್ ಮಾಡಿ. ಸೊ ಈಸಿ ಆಗತ್ತೆ ನಮ್ಗೆ, ಪ್ಲಾಂಟೇಶನ್ ಮಾಡಕ್ಕಾಗಲಿ, ಮತ್ತೆ ಬಡ್ಡೆ ದಪ್ಪ ಬರೋದ್ರಿಂದ ಚೆನ್ನಾಗಿ ಬರುತ್ತೆ ಗಿಡಗಳು. ಈಗ ಬೀಜಾಮೃತದಲ್ಲಿ ಅದನ್ನ ಅದ್ದಿ ತೆಗೆದು ಆಮೇಲೆ ಬೆಡ್ ಮಾಡಿದಾಗ ಮಣ್ಣು ಮುಚ್ಚಬೇಕು ಅಥವಾ ಹೇಗೆ? ಅದ್ರ ಮೇಲೆ ಗೊಬ್ಬರ ಹಾಕ್ತೀವಿ ನಾವು, ಎಲ್ಲ ಜೋಡಿಸ್ಬಿಡ್ತೀವಿ. ಜೋಡಿಸ್ಬಿಟ್ಟು ಗೊಬ್ಬರ ಹಾಕಿ ಅದ್ರ ಮೇಲೆ ಮಣ್ಣು ಮುಚ್ಚಿಬಿಟ್ಟು ಶೋಗೆ ಹಾಕ್ತೀವಿ. ತೆಂಗಿನಗರಿ ಇಲ್ಲ ಅಡಿಕೆ ಗರಿದು ಶೋಗೆ ಮುಚ್ಚಿಬಿಡ್ತೀವಿ, ತಂಪಾಗಿರ್ಲಿ ಅಂದ್ಬಿಟ್ಟು. ಒಂದು 45-50 ದಿನದಲ್ಲಿ ಮೊಳಕೆ ಬರಕ್ ಶುರು ಆಗುತ್ತೆ. ಬಂದ್ಮೇಲೆ ಅದನ್ನ ಪ್ಲಾಸ್ಟಿಕ್ ಅವ್ರಿಗೆ ಇದ್ ಮಾಡ್ತೀವಿ. ಯಾವ ಸಂದರ್ಭದಲ್ಲಿ ಈ ಕೆಲಸವನ್ನು ಮಾಡುತ್ತದೆ? ಇದು ಫೆಬ್ರವರಿಯಿಂದ ಮಾರ್ಚ್, ಫೆಬ್ರವರಿ ಎಂಡ್ ಮಾರ್ಚ್ ಫಸ್ಟ್ ವೀಕ್ ಅಲ್ಲಿ ಅಡಿಕೆ ಗೋಟನ್ನ ನಾವು ಒಗ್ಗ ಒಯ್ತೀವಿ. ಆಮೇಲೆ ಅದನ್ನ ಒಂದು 45-50 days ಅಲ್ಲಿ ಪ್ಲಾಸ್ಟಿಕ್ ಅವರಿಗೆ ಅದನ್ನ ವರ್ಗಾಯಿಸ್ತೀವಿ. ವರ್ಗಾವಣೆ ಮಾಡುವಾಗ ಏನೆಲ್ಲ ಮುಂಜಾಗ್ರತಾ ಕ್ರಮಗಳನ್ನು ಅನುಸರಿಸಬೇಕು? ಅದೇ ಮಣ್ಣು ಹುಡಿಯಾಗಿರ್ಬೇಕು. ನಾವೇನು ಮಣ್ಣು ಆರಿಸ್ತೀವಲ್ಲ ಅದು ಕೆಬ್ಬೆ ಮಣ್ಣು ಅಥವಾ ಯಾವ್ದಾದ್ರು ಕಾಡ್ ಮಣ್ಣು ಆಗ್ಬೇಕು. ಅದ್ರ ಜೊತೆಗೆ ಒಂದು ಗೊಬ್ಬರ ಮಿಕ್ಸ್ ಮಾಡ್ಕೋಕೆ, ದನಿನ ಗೊಬ್ಬರನ, ಅದ್ರ ಜೊತೆಗೆ ಬೇವಿನ ಹಿಂಡಿಗಳು, ಹೊಂಗೆ ಹಿಂಡಿ ತರ ಮಿಕ್ಸ್ ಮಾಡ್ಕೊಂಡ್ರೆ ಗಿಡನು ತುಂಬಾ ಫಲವತ್ತಾಗಿರುತ್ತೆ, ಮತ್ತೆ ಏನು ರೋಗಗಳು ಬರಲ್ಲ, ಯಾವ್ದು ಕೀಟ ಬಾಧೆ ಇರಲ್ಲ ನಮ್ಗೆ. ಅದನ್ನ ಪ್ಲಾಸ್ಟಿಕ್ ಕವರ್ಗೆ ಹಾಕ್ತೀವಿ, ಹಾಕ್ಸ್ಬಿಟ್ಟು ತುಂಬಿಸ್ಬಿಟ್ಟು ಹಾಕ್ತೀವಿ. ಪ್ಲಾಸ್ಟಿಕ್ ಕವರ್ಗೆ ಹಾಕಿದ್ಮೇಲೆ ಮತ್ತೆ ಏನೇನು ಕೆಲಸ ಇರುತ್ತೆ? ಹಾಕದ್ಮೇಲೆ ಒಂದ್ ಸ್ವಲ್ಪ ಕಳೆ ಬರುತ್ತೆ ಆಕ್ಚುಲಿ. ಯಾಕೆಂದ್ರೆ ನಾವು ದನಿನ ಗೊಬ್ಬರ ಹಾಕಿದ್ರಿಂದ ಕಳೆ ಬರುತ್ತೆ, ಒಂದ್ 1 ತಿಂಗಳಾದ್ಮೇಲೆ ಆ ಕಳೆನೆಲ್ಲ ಕೀಳ್ಬೇಕು. ಒಂದ್ 1.5 ತಿಂಗಳಾದ್ಮೇಲೆ ಮತ್ತೆ ಜೀವಾಮೃತ ಕೊಡ್ತೀವಿ, ಬಡ್ಡೆ ಅವಾಗಿಂದ ಚೆನ್ನಾಗಿ ಬರುತ್ತೆ. ಬಿಸಿಲಲ್ಲೇ ಇರೋದ್ರಿಂದ ನಮ್ಗೆ ಅಷ್ಟೊಂದ್ ಏನ್ ಪ್ರಾಬ್ಲಮ್ ಆಗಲ್ಲ. ಮತ್ತೆ ನೀರನ್ನ ಮೈಕ್ರೋಸ್ಪ್ರಿಂಕ್ಲರ್ ಅಡ್ಜಸ್ಟ್ ಮಾಡಿ ಇಟ್ಬಿಡ್ತೀವಿ, 15 days 1 week ಆ ತರ ನೀರ್ ಕೊಡ್ತಾ ಹೋಗ್ತೀವಿ. ಈಗ ಏನು ಒಗ್ಗ ಹಾಕ್ತಿರಲ್ಲ ನೀವು ಫೆಬ್ರವರಿ ಮಾರ್ಚ್ ತಿಂಗಳಲ್ಲಿ, ಅದಾದ್ಮೇಲೆ ನೀವು ಕುಕ್ಕೆಗೆ ಅದನ್ನ ವರ್ಗಾವಣೆ ಮಾಡ್ತಕ್ಕಂಥದ್ದು ಯಾವ ಸಂದರ್ಭದಲ್ಲಿ? ಅದು 1 ತಿಂಗಳಾದ್ಮೇಲೆ, 1.5 ತಿಂಗಳಾದ್ಮೇಲೆ. 1.5 ತಿಂಗಳಾಗಬೇಕು. ಹೌದು, ಅಂತಂದ್ರೆ ಏಪ್ರಿಲ್ ಮೇ ತಿಂಗಳಲ್ಲಿ ವರ್ಗಾವಸ್ತೆ. ಅದು ಮಣ್ಣು ತುಂಬಿರೋದಕ್ಕೆ ಇದನ್ನೆಲ್ಲ ಕಿತ್ತು ಕಿತ್ತು ನಾಟಿ ಮಾಡಬೇಕು, ಹೇಗೆ ಮಾಡೋ? ಹೌದು, ಅದು ಆಕ್ಚುಲಿ ನಾವು ಬೇಗ ಹಾಕ್ಬೇಕು. 45-50 days ಅಂತ ಹೇಳಿದ್ರೆ ಜಸ್ಟ್ ಅದು ಬರೀ ಮೇಲ್ಗಡೆ ಒಂದ್ ಸಣ್ಣ ಮೊಳಕೆ ಬಂದಿರುತ್ತೆ, ಅದು ಈಸಿ ಪ್ಲಾಂಟ್ ಮಾಡಕ್ಕೆ. ಬೇರು ಅಷ್ಟೊಂದು ಆಳವಾಗಿ ಹೋಗಿರೋದಿಲ್ಲ, 1 inch ಇರುತ್ತೆ ಬೇರು. ನಾವು ಸ್ವಲ್ಪ ಒಂದು 60 days ಎಲ್ಲ ಮಾಡ್ಕೊಂಡ್ರೆ ಆ ಬೇರು ಮೇಲ್ಗಡೆ ಚಿಕ್ಕ ಗಿಡ 2 inch ಇದ್ರೆ ನಾ 3-4 inch ಬೇರೆ ಹೋಗ್ಬಿಟ್ಟಿರುತ್ತೆ, ಅವಾಗ ಸಮಸ್ಯೆ ಆಗುತ್ತೆ ನಾವು ಬುಟ್ಟಿಲ್ ಹಾಕಲಿಕ್ಕೆ. ಅದಕ್ಕೋಸ್ಕರ ಅದು ಸ್ವಲ್ಪ ಮೂಗು ಹೊಡಿಯುತ್ತೆ ಅಂತ ಹೇಳ್ತೀವಿ ಮೇಲೆ, ಅವಾಗಲೇ ಹಾಕೋದು ಒಳ್ಳೆ ಸೂಕ್ತ. ಅವಾಗಲೇ ಹಾಕುವಂತದ್ದು ಹೆಚ್ಚು ಇಟ್ಟು ಮತ್ತೆ ಮಣ್ಣು ತುಂಬಿಸ್ಬೇಕು? ಹೌದು, 1 ಮುಕ್ಕಾಲು ಭಾಗ ಮಣ್ಣು ಹಾಕೊಂಡಿರ್ತಾರೆ, ಆಮೇಲೆ ಗಿಡ ಇಟ್ಬಿಟ್ಟು ಅದ್ರ ಮೇಲೆ ಗೋಟ್ ಇಡ್ತಾರೆ ಗಿಡ ಅಂದ್ರೆ, ಅದ್ರ ಮೇಲೆ ಮತ್ತೆ ಮಣ್ಣು ಮುಚ್ಚುತ್ತಾರೆ, ಅವಾಗ ಈಸಿ ಆಗುತ್ತೆ. ಈ ಒಗ್ಗ ಹಾಕಿದ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಶೇಕಡಾವಾರು ಎಷ್ಟು ಮೊಳಕೆ ಬರುತ್ತೆ? ಮೊಳಕೆ ಬರೋದು ಭಾರಿ ಕಮ್ಮಿ, ಒಂದು 60-70% ಅಷ್ಟೇ ಬರುತ್ತೆ, 70-75% ಬರುತ್ತೆ. ಇನ್ನು ಉಳಿದಿದ್ದೆಲ್ಲ ಹೋಗುತ್ತೆ ಅದು. ಅಷ್ಟೊಂದು ವೇಸ್ಟ್ ಆಗುತ್ತೆ? ಹೌದು. ಹೆಚ್ಚು ಮೊಳಕೆ ಬರೋಷ್ಟು ಬೀಜಗಳನ್ನು ಬಳಕೆ ಮಾಡಕ್ಕಾಗೋದಿಲ್ವಾ? ಇಲ್ಲ, ಅದು ಆಕ್ಚುಲಿ ನಾವು ಆಗಿಂದ ಟ್ರೈ ಮಾಡ್ತಾನೆ ಇದೀವಿ, ಬಟ್ ತುಂಬಾ 100-100% ಬರ್ತಾ ಇಲ್ಲ ಮೊಳಕೆ, ಅದಕ್ಕೆ ಬರೋದಿಲ್ಲ ಅದು ಮೊಳಕೆ. ನೂರು ಬರೋದಿಲ್ಲ. ಹೌದು, ಒಂದು 50-60% ಮ್ಯಾಕ್ಸಿಮಮ್ ಅಂದ್ರೆ 70% ಬರುತ್ತೆ. ಹೌದು. ಹಂಗಿದ್ರೆ ಈಗ ಒಂದು 10,000 ಸಸಿ ಮಾಡಬೇಕು ಅಂತಂದ್ರೆ ಎಷ್ಟು ಹಾಕ್ಬೇಕು ನೀವು? 10,000 ಹಾಕ್ಬೇಕು ಅಂದ್ರೆ ಒಂದು 4 ಕ್ವಿಂಟಲ್ ಅಂತ ಹಾಕ್ಬೇಕು. ಒಂದು ಕ್ವಿಂಟಲ್ ಎಷ್ಟು ಬೀಜ ಸಿಗುತ್ತೆ? ಅದು ಒಂದ್ 5,000 ಒಂದ್ ಆತರ ಬರುತ್ತೆ, 4,000 ರಿಂದ 5,000 ತನಕ. ಅಲ್ಲಿಗೆ ಒಂದ್ 4 ಕ್ವಿಂಟಲ್ ಅಂದ್ರೆ ಒಂದ್ 20,000 ಆಗುತ್ತೆ ಅಂದಾಜು. ಅದರಲ್ಲಿ ಒಂದ್ 12,000-13,000 ಸಿಗುತ್ತೆ ನಮ್ಗೆ. 12,000-13,000 ಸಿಗುತ್ತೆ ಅಷ್ಟು ಹಾಕಿದ್ರೆ. ಈ ಚಿಕ್ಕ ಗಿಡದಲ್ಲಿ, ಅಡಕೆ ಗಿಡದಲ್ಲಿ ರೋಗ ಬರೋಂಥದ್ದು, ಕೀಟ ಬರೋಂಥದ್ದು ಈ ತರದ ಸಾಧ್ಯತೆ ಇರುತ್ತಾ? ಬಂದ್ರೆ ಏನ್ ಮಾಡ್ಬೇಕು? ಸದ್ಯಕ್ಕೆ ಆತರ ಏನು ಬರೋದಿಲ್ಲ. ಬೈ ಚಾನ್ಸ್ ಏನಾದ್ರು ಹುಳ ಎಲ್ಲ ತಿಂದ್ರೆ ಏನೇ ಬೇವಿನ ಎಣ್ಣೆ ಮತ್ತೆ ಗಂಜದಲ್ಲಿ ಮಿಕ್ಸ್ ಮಾಡಿ ಹೊಡಿಬಹುದು. ಸೊ ಆತರ ಯಾವ್ದು ಬಾಧೆ ಬರಲ್ಲ ಅದರಲ್ಲಿ. ತಿನ್ನ ಅಡಕೆ ಗರಿ ತಿನ್ನ ಅಂತದ್ ಯಾವ್ದು ಬರೋದಿಲ್ಲ, ರೋಗ ಕಮ್ಮಿ ಅದರಲ್ಲಿ. ಒಂದ್ ವೇಳೆ ಬಂದ್ರು ಕೂಡ ಗಂಜಲ ಬೇವಿನ ಹಿಂಡಿ ಮಜ್ಜಿಗೆ ಈ ತರದ ಸಿಂಪಡಣೆ ಮಾಡಿ ಅದನ್ನ ಹತೋಟಿಗೆ ತರಬಹುದು. ಬಿಸಿಲಲ್ಲ ಇಡ್ತೀನಿ ಗಿಡಗಳನ್ನ ಅಂತ ಹೇಳಿದ್ರಲ್ಲ, ಏನಕ್ಕೆ ಬಿಸಿಲಲ್ಲ ಇಡ ಅಂತ? ಯಾಕೆ ಬಿಸಿಲಲ್ಲಿ ಇಡ್ತೀವಿ ಅಂದ್ರೆ, ನಾವು ನೆರಳಲ್ಲಿ ಬೆಳೆಸಿದ್ರೆ ರೈತರು ತಗೊಂಡಾಗ ಹಾಕ್ತಾಗ ಆ ತಗೊಂಡಾಗ ಅವ್ರು ಬಿಸಿಲಲ್ಲೇ ಹಾಕೋದು, ಅವ್ರ ಅದಕ್ಕೆಲ್ಲ ನೆರಳು ಮಾಡಕ್ ಆಗೋದಿಲ್ಲ. ಸೊ ಗಿಡ ಸಾಯ ಸಾಧ್ಯತೆ ಇರುತ್ತೆ. ಸೊ ನಾವು ಬಿಸಿಲಲ್ಲೇ ಬೆಳೆಸಿದ್ರೆ ಗಿಡ ಚೆನ್ನಾಗಿ ಬರುತ್ತೆ. ಅವ್ರು ಹೋಗಿ ಹಾಕಿದ್ರು ಬಿಸಿಲಲ್ಲೇ ಹಾಕೋದ್ರಿಂದ ಗಿಡ ಚೆನ್ನಾಗಿ ಬರುತ್ತೆ ಅವ್ರು ಹಾಕಿದ ಜಾಗದಿಂದ. ಅದಕ್ಕೋಸ್ಕರ ಗಿಡದಲ್ಲೇ ಬೆಳೆಸೋಕೆ ಟ್ರೈ ಮಾಡ್ತೀವಿ. ಮತ್ತೆ ಎಲ್ಲಾರ್ದು ತುಂಬಾ ಗ್ರೀನ್ ಇರುತ್ತೆ, ಯಾಕೆಂದ್ರೆ ನೆರಳಲ್ಲಿ ಇಡ್ತಾರೆ. ನಮ್ದು ಯೆಲ್ಲೋಯಿಶ್ ಇರುತ್ತೆ, ತೀರಾ ಗ್ರೀನ್ ಇರೋದಿಲ್ಲ, ಯಾಕಂದ್ರೆ ಬಿಸಿಲಲ್ಲೇ ಬರ್ತಾ ಇರತ್ತದು. ಸೊ ಅದಕ್ಕೆ ರೆಸಿಸ್ಟೆನ್ಸ್ ಬೆಳೆಸ್ಕೊಬಿಟ್ಟಿರುತ್ತದು ಆಲ್ರೆಡಿ ಬಿಸಿಲಲ್ಲೇ. ಅವ್ರು ತಗೊಂಡು ಅವ್ರು ಹಾಕಿದ್ರು ಭೂಮಿಯಲ್ಲಿ ಚೆನ್ನಾಗಿ ಬರುತ್ತೆ. ಈ ನಾವು ನೆರಳಲ್ಲಿ ಬೆಳೆಸಿರೋದು ಹಾಕಿದ್ರೆ ತಗೊಂಡೋಗಿ ನೀರಿಂದ ಮೀನು ನಾಚೆ ಬಿಟ್ಟಂಗೆ ಆಗುತ್ತೆ, ತಗೊಂಡೋಗಿ ಅವ್ರು ಬಿಸಿಲಿಗೆ ಬಯಲಿಗೆ ಹಾಕಿದಾಗ. ಅಂದ್ರೆ ಯಾವ ಪ್ರದೇಶಕ್ಕೆ ತಗೊಂಡೋಗಿ ಹಾಕಿದ್ರು ಕೂಡ ಅದು ಬರಬೇಕು, ಆ ತರ ಸಸಿಯನ್ನ ತಯಾರು ಮಾಡಿ ಕೊಡ್ತೀರಾ? ಹೌದು. ಯಾವಾಗ ನಾಟಿಗೆ ಸಿದ್ಧವಾಗುತ್ತೆ ಗಿಡಗಳು? ನಾಟಿಗೆ ಒಂದ್ ವರ್ಷ ಅಂದ್ರೆ ಮೇಗ್ ಬಂದ್ಬಿಡುತ್ತೆ, ಮಳೆ ಬಿದ್ದಾಗ ಹಾಕ್ತಾರೆ. ಸೊ ಅಲ್ಲಿ ಒಂದ್ ವರ್ಷ ಆಗಿರುತ್ತೆ ಗಿಡಕ್ಕೆ, ಒಂದು ಕಾಲ ವರ್ಷ ಆಗಿರುತ್ತೆ ನಾವು ಸಸಿಯಿಂದ ಹಾಕಕ್ಕೆ ಸೂಕ್ತ ಅದು. ಈಗ ನರ್ಸರಿಯಲ್ಲಿಯೂ ಕೂಡ ಅದಕ್ಕೆ ಒಂದಷ್ಟು ಪೋಷಕಾಂಶಗಳ ಅಗತ್ಯ ಇರುತ್ತೆ. ಹೌದು. ಏನೇನು ಪೋಷಕಾಂಶಗಳನ್ನ ಒದಗಿಸ್ತೀರ? ಮೇನ್ ಆಗಿ ಅದಕ್ಕೆ ನಾವು ಜೀವಾಮೃತ ಕೊಡ್ತೀವಿ, ಮತ್ತೆ ಮಧ್ಯದಲ್ಲಿ ಎರೆಹುಳ ಗೊಬ್ಬರನ ಅದ್ರ ಬಡ್ಡೆಗೆ ಹರಚುತ್ತೀವಿ ಬುಟ್ಟಿ ಮೇಲೆ. ಮೇನ್ ಆಗಿ ನಾವು ಒಂದ್ ತಿಂಗಳಿಗೆ ಒಂದ್ಸರಿ ಜೀವಾಮೃತ ಕೊಡ್ತೀವಿ. ಜೀವಾಮೃತ ಸಾಕು, ಅದೇ ಸಾಕು ಅದಕ್ಕೆ. ಜೀವಾಮೃತ ಮಾಡುವಂತ ವಿಧಾನ ಹೇಗೆ, ಮತ್ತೆ ಅದನ್ನ ಈ ಸಣ್ಣ ಸಣ್ಣ ಗಿಡಗಳಿಗೆ ನೀಡುವಂತ ಬಗ್ಗೆ ಹೇಗೆ, ಇದ್ರ ಬಗ್ಗೆ ತಿಳಿಸಿ. ಓಕೆ. ಆ ಜೀವಾಮೃತ ಮಾಡಿದ್ರೆ ಒಂದು 200 ಲೀಟರ್ ಬ್ಯಾರಲ್ ಇದ್ರೆ ಒಂದ್ 20 ಕೆಜಿ ಸಗಣಿ ತಗೋಬೇಕು, ಒಂದ್ 20 ಲೀಟರ್ ಗಂಜಲ, ಆಮೇಲೆ ಕಪ್ಪು ಬೆಲ್ಲ ಒಂದ್ 2 ಕೆಜಿ, ಆಮೇಲೆ ದುದಳೆ ಧಾನ್ಯ ಹಿಟ್ಟು ಒಂದ್ 2 ಕೆಜಿ, ಇಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇಡಬೇಕು 200 ಲೀಟರ್ ನೀರಲ್ಲಿ. ಮಾಡಿಬಿಟ್ಟು ಒಂದು 4-5 ಡೇಸ್ ಚೆನ್ನಾಗಿ ತಿರುಗಿಸಬೇಕು, ಬೆಳಗ್ಗೆ ಸಾಯಂಕಾಲ. 5 ದಿನದ ಮೇಲೆ ಅದನ್ನ ಸಿಂಪಡಣೆ ಮಾಡಬೇಕು. ನರ್ಸರಿ ಮೇಲೆ ಆಗಿರ್ಲಿ, ಈಗ ಸಣ್ಣ ಗಿಡ ಇದ್ರೆ ಗಿಡಕ್ಕೆ ಕೊಡೋದಾಗಿರ್ಲಿ, ಗಿಡಕ್ಕೆಲ್ಲ ಒಂದ್ 1/2 ಲೀಟರ್ ಕೊಟ್ಟರೆ ಸಾಕು. ನಾವು ಹಾಕಿರೋ ಗಿಡ ಅಂತ ಭೂಮಿಲಿ ಹಾಕಿರ್ತೀವಲ್ಲ, ಆ ಗಿಡಕ್ಕೆ ಒಂದ್ ಸುತ್ತ ಒಂದ್ ಸ್ವಲ್ಪ ದೂರ ಬಿಟ್ಬಿಟ್ಟು ಒಂದ್ 1/2 ಲೀಟರ್ ಕೊಟ್ಕೊಂಡು ಹೋಗ್ಬೋದು. ದೊಡ್ಡ ಗಿಡಗಳಲ್ಲಾದ್ರೆ 1 ಲೀಟರ್ ಕೊಡಬಹುದು. ಹೀಗೆ ಎಷ್ಟು ದಿವಸಕ್ಕೊಂದ್ಸರಿ ಕೊಡ್ತೀರಿ ಜೀವಾಮೃತ? ಒಂದ್ ತಿಂಗಳಿಗೆ ಒಂದ್ಸರಿ ಕೊಡ್ತಾವೆ. ತಿಂಗಳಿಗೆ ಒಂದ್ಸರಿ ಕೊಟ್ರೆ ಸಾಕಾಗುತ್ತೆ. ನಾವು ದೊಡ್ಡ ಅಡಿಕೆ ತೋಟಕ್ಕೂ ಕೊಡ್ತೀವಿ, ಜೊತೆಗೆ ನರ್ಸರಿಗೂ ಕೊಡ್ತೀವಿ ತಿಂಗಳಿಗೆ ಒಂದ್ಸತಿ. ಎರಡೂ ಆಗುತ್ತೆ, ಒಂದೇ ಸರಿ ಉತ್ಪಾದನೆ ಮಾಡಬಹುದು, ಎರಡಕ್ಕೂ ಕೂಡ ಅದರ ಬಳಕೆಯನ್ನ ಮಾಡುವಂತದ್ದು. ಸುಮಾರು 12 ವರ್ಷ ಆಯ್ತು ಅಡಿಕೆ ಗಿಡಗಳ ಉತ್ಪಾದನೆಯನ್ನ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿ ಅಂತ ಹೇಳಿದ್ರಿ. ಹೇಗಿದೆ ಅದರ ಫಲಿತಾಂಶ? ಚೆನ್ನಾಗಿದೆ, ಚೆನ್ನಾಗಿ ಬರ್ತಾ ಇದೆ, ಮತ್ತೆ ರೆಸ್ಪಾನ್ಸ್ ಚೆನ್ನಾಗಿದೆ. ಹಾಕಿರೋರು ತುಂಬಾ ಚೆನ್ನಾಗಿ ಬರ್ತಿದೆ ಅಂತ ಹೇಳ್ತಾರೆ. ತುಂಬಾ ಚೆನ್ನಾಗಿ ದೂರ ದೂರದಿಂದೆಲ್ಲ ತಗೊಂಡೋಗ್ತಾರೆ, ಸಕಲೇಶ್ಪುರ ಬೆಂಗಳೂರು ಅವ್ರು ಬಂದು ತಗೊಂಡೋಗ್ತಾರೆ. ಬಟ್ ನಾವು ಯಾರಿಗೂ ಪ್ರಚಾರ ಮಾಡಿಲ್ಲ, ಬಟ್ ಅವರಿಂದಾನೇ ತೋಟ ನೋಡಕ್ ಬರ್ತಾರೆ. ಸಾವಯವ ತೋಟ ಮಾಡಿದ್ರಿಂದ ಹಂಗೇನೆ ಅದು ಪ್ರಚಾರ ಆಗ್ತದೆ, ಅವರೇ ಬಂದು ತಗೊಂಡೋಗ್ತಾರೆ. ಯಾವ್ಯಾವ ಊರ್ನವರು ಬಂದು ತಗೊಂಡು ಹೋಗಿದ್ದಾರೆ? ಬೆಂಗಳೂರವ್ರು ಬಂದು ತಗೊಂಡು ಹೋಗಿದ್ದಾರೆ, ಆಮೇಲೆ ರಾಮನಗರದವರು, ಆಮೇಲೆ ಸಕಲೇಶ್ಪುರ, ಈ ಕಡೆ ಬೇಲೂರು, ಅರ್ಕುಗೋಡು, ಈ ತರ ಎಲ್ಲಾ ಕಡೆಯಿಂದ ಬಂದು ತಗೊಂಡು ಹೋಗ್ತಾರೆ. ಪ್ರತಿ ವರ್ಷ 10,000-12,000 ಗಿಡಗಳನ್ನ ಹೀಗೆ ಬೇರೆ ಬೇರೆ ಅವರಿಗೆ ನೀವು ಕೊಡ್ತಾ ಇದ್ರಿ. ಸ್ಥಳೀಯ ತಳಿ ಅಂತ ಹೇಳಿದ್ರೆ? ಹೌದು. ಇಳುವರಿ ಎಲ್ಲ ಹೇಗಿರುತ್ತೆ? ಇಳುವರಿ ಚೆನ್ನಾಗಿದೆ, ಚೆನ್ನಾಗಿ ಬರ್ತಾ ಇದೆ, ಒಳ್ಳೆ ಇಳುವರಿ ಬರುತ್ತೆ. ಮತ್ತೆ ಏನಂದ್ರೆ ಸ್ಥಳೀಯದ್ದು ಯಾಕೆ ಅಂದ್ರೆ ನಮ್ಮ ಇದಕ್ಕೆ ಹೊಂದ್ಕೊಂಡಿರುತ್ತದು, ನಮ್ಮ ಹವಾಗುಣಕ್ಕೆ ಹೊಂದ್ಕೊಂಡಿರುತ್ತೆ, ಹಂಗಾಗಿ ಆ ಸ್ಥಳೀಯದನ್ನೇ ಬಳಸ್ತಾ ಇದೀವಿ. ಈ ಅಡಿಕೆಯ ಜೊತೆಗೆ ಬೇರೆ ಬೇರೆ ಇನ್ನೂ ಒಂದಷ್ಟು ತರಹದ ಗಿಡಗಳ ಉತ್ಪಾದನೆಯನ್ನ ನೀವು ಮಾಡ್ತೀರಾ? ಹೌದು. ಯಾವ್ಯಾವ ತರಹದ ಗಿಡಗಳನ್ನ ಎಷ್ಟು ಪ್ರಮಾಣದಲ್ಲಿ ಉತ್ಪಾದನೆ ಮಾಡ್ತಿದ್ರಿ? ಹೌದು, ಹಣ್ಣಿನ ಗಿಡಗಳು ಮಾಡ್ತಾ ಇದೀವಿ. ಹಣ್ಣಿನ ಗಿಡಗಳು ಅಂದ್ರೆ ಲಕ್ಷ್ಮಣ ಫಲ, ರಾಮಫಲ, ಸೀತಾಫಲ, ಬಟರ್ ಫ್ರೂಟ್, ಲಿಚ್ಚಿ, ಹಲಸು, ಇಂಥವನ್ನೆಲ್ಲ ಮಾಡ್ತಿದೀವಿ. ಅದೆಲ್ಲ ನಮ್ ತೋಟದಲ್ಲಿ ಸಿಗೋಂತದೇ ಮಾಡ್ತಾ ಇದೀವಿ. ಅದು ಜಾಸ್ತಿ ಪ್ರಮಾಣದಲ್ಲಿ ಮಾಡ್ತಿಲ್ಲ. ಬಂದವರೆಲ್ಲ ಕೇಳ್ತಾರೆ, ಯಾವ ನಮ್ ತೋಟದಲ್ಲಿ ತುಂಬಾ ಹಣ್ಣಿನ ಗಿಡ ಹಾಕಿದೀನಿ, 60 ಜಾತಿ ಹಣ್ಣಿನ ಗಿಡ ಇದೆ, ಕೇಳಕ್ಕೋಸ್ಕರ ಅದನ್ನ ಮಾಡಕ್ ಶುರು ಮಾಡಿದೆ ನಾನು. ಕೇಳಿದವರಿಗೆ ಕೊಡೋದು ಅಂತ. ಹೌದು, ಅಡಿಕೆ ಗಿಡ ತಗೊಳಕ್ ಬಂದಾಗ ಅದನ್ನು ಕೇಳ್ತಾರೆ. ಹೌದು, ಅದನ್ನು ಒಂದಷ್ಟು ಎಷ್ಟೆಷ್ಟು ಪ್ರಮಾಣದಲ್ಲಿ ಮಾಡ್ತೀರಾ? ಅದು ಜಾಸ್ತಿ ಮಾಡಲ್ಲ, 1,000 ಇನ್ನೂ ಆತರ ಮಾಡ್ತೀನಿ, ಅದು ಖಾಲಿ ಆಗುತ್ತೆ ಕರೆಕ್ಟ್ ಆಗಿ. ಅದನ್ನ ಹೇಗೆ ಮಾಡುವಂತದ್ದು? ಹಣ್ಣ ತಿಂದಾದ್ಮೇಲೆ ಬೀಜನ ನಾವು ಎತ್ತಿಟ್ಬಿಟ್ಟು ಬೂದಿಯಲ್ಲಿ ಕಲಸಿಡ್ತೀವಿ, ಅದನ್ನ ಬುಟ್ಟಿಗೆ ಹಾಕ್ಬಿಟ್ಟು ಮೊಳಕೆ ಬರ್ಸಿ ಮಾಡ್ತೀವಿ ಅದನ್ನ. ಅಲಂಕಾರಿಕ ಗಿಡಗಳನ್ನು ಕೂಡ ಮಾಡ್ತೀನಿ ಅಂತ ಹೇಳಿದ್ರಿ, ಯಾವ್ಯಾವ ತರಹದ ಅಲಂಕಾರಿಕ ಗಿಡಗಳು ನಿಮ್ಮಲ್ಲಿ ಇದ್ದಾವೆ? ಅಲಂಕಾರಿಕ ಗಿಡಗಳು ಅಂದ್ರೆ ಈ ಸಕ್ಯುಲೆಂಟ್ಸ್ ಆಗಿರ್ಬೋದು, ಆಮೇಲೆ ಫಿಲೋಡ್ಯಾಂಡ್ರನ್ನು, ಈ ತರ ಗಿಡಗಳನ್ನೆಲ್ಲ ಬೆಳೆಸ್ತೀವಿ. ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಇಲ್ಲ. ಈ ಸಿಟಿಯಿಂದ ಬಂದವರು, ತೋಟ ನೋಡಕ್ ಬಂದವರು, ಆಕ್ಚುಲಿ ಇದನ್ನ ನಮ್ಮ ರೈತರು ಇಷ್ಟಪಡಲ್ಲ, ಈ ಸಿಟಿಯಿಂದ ಬಂದವರು ತೋಟ ಎಲ್ಲ ನೋಡಕ್ ಬಂದಾಗ ಅವ್ರಿಗೆ ಇಷ್ಟ ಆಗಿದ್ದನ್ನ ಗಿಡಗಳು ತಗೊಂಡು ಹೋಗ್ತಾರೆ. ಆ ಜೊತೆ ಮೆಡಿಸಿನ್ ಪ್ಲಾಂಟ್ಸ್ ಇದೆ. ಏನೇನಿದೆ ಔಷಧೀಯ ಸಸ್ಯ? ಔಷಧಿ ಸಸ್ಯ ಅಂದ್ರೆ ಲವಂಗ ತುಳಸಿ ಆಗಿರ್ಬೋದು, ಲೆಮನ್ ಗ್ರಾಸ್, ರಾಸ್ನ, ಇನ್ಸುಲಿನ್, ಇಂಥ ಗಿಡಗಳು ರೈತರು ಹಾಕೋಬಹುದು, ಮನೆಗೆ ಬಳಸ್ಕೋಬಹುದು ಅಂತದನ್ನ ಮಾಡ್ತೀವಿ. ಆಡ್ಮುಟ್ಟಿ ಸೋಗೆ ಈ ತರ ಮಾಡ್ತಿದೀವಿ. ಹೀಗೆ ನರ್ಸರಿ ಮಾಡೋದ್ರಿಂದ ಏನೇನು ಅನುಕೂಲ ಇದಾವೆ ನಿಮಗೆ? ನರ್ಸರಿ ಮಾಡೋದ್ರಿಂದ ಒಂದು ಈಗ ಆಲ್ಟರ್ನೇಟ್ ಆಗಿ ನಮ್ಗೆ ಇನ್ಕಮ್ ಸೋರ್ಸ್ ಸಿಗುತ್ತೆ. ಹೌದು. ಅದ್ರ ಜೊತೆಗೆ ಮತ್ತೆ ಕೆಲಸ ಇಲ್ಲ ಅಂತ ಇರೋದ್ಕಿಂತ ಏನಾದ್ರು ಕೆಲಸ ಹುಡ್ಕೊಂಡು ಮಾಡ್ದಂಗಾಗತ್ತೆ. ಯಾಕೆಂದ್ರೆ ನರ್ಸರಿ ವರ್ಷ ಇಡೀ ಕೆಲಸ ಇದ್ದೇ ಇರುತ್ತೆ. ಅದನ್ನ ಮೇಂಟೈನ್ ಮಾಡೋದಾಗಿರ್ಬೋದು, ನೀರ್ ಹಾಕೋದಾಗಿರ್ಬೋದು, ಜೀವಮೃತ ಕೊಡೋದು, ಈ ತರ ಅದನ್ನ ಯೂಸ್ ಮಾಡ್ತಾ ಹೋಗ್ಬೋದು. ಗಿಡಗಳನ್ನ ತುಂಬಾ ಜನ ತಗೊಂಡು ಹೋಗ್ತಾರೆ ಪ್ರತಿ ವರ್ಷ. ಹೌದು ಹೌದು. ಗಿಡಗಳನ್ನ ತಗೊಂಡು ಹೋಗುವಾಗ ಏನೆಲ್ಲ ಮುಂಜಾಗ್ರತಾ ಕ್ರಮಗಳನ್ನ ಅನುಸರಿಸಬೇಕು, ಅದನ್ನ ನಾಟಿ ಮಾಡುವಾಗಲೂ ಕೂಡ ಏನೆಲ್ಲ ಮುನ್ಸೂಚನೆಗಳನ್ನ ಅನುಸರಿಸಬೇಕಾಗುತ್ತೆ? ಹೌದು. ಏನ್ ಮಾಡ್ತಾರೆ ಅಂದ್ರೆ ಕೆಲವರೆಲ್ಲ ಗಿಡ ತಗೊಂಡೋದ್ರೆ ಆಕ್ಚುಲಿ ಒಂದೂವರೆ ಬೈ ಒಂದೂವರೆ ತೆಗಿಬೇಕು ಗುಂಡಿ ತೆಗಿವಾಗ. ಕೆಲವರು ಏನ್ ಮಾಡ್ತಾರೆ, ಕಾಫಿ ಬೆಳ್ಸಕ್ಕೆ ಒಂದು ರಪ್ಪೆಸಬಲ್ ಅಂತ ಬರುತ್ತೆ, ಅದನ್ನ ಬೆಳೆಸ್ತಾರೆ. ಅದೇನ್ ನಿಮ್ಗೆ ಒಂದು ರೌಂಡ್ಗೆ ಒಂದು ಅರ್ಧ ಅಡಿ ತೆಗಿಬಹುದು ಆ ಗುಂಡಿನ. ಕೆಲವು ಜನ ನಾನು ಕೇಳ್ತಾ ಇದ್ದೀನಿ ಇತ್ತೀಚೆಗೆ ಆತರ ಹಾಕಿದೀವಿ ಅಂತ ಹೇಳ್ತಾರೆ. ಅದ್ ತಪ್ಪು, ಹಂಗ್ ಮಾಡಬಾರ್ದು. ಆಕ್ಚುಲಿ ಒಂದರಡಿ ತೆಗ್ದೆ ಹಾಕ್ಬೇಕು ಮಣ್ಣು. ಹೌದು, ಮಣ್ಣು ಸೊಡ್ಲ ಮಾಡಿ ಗೊಬ್ಬರ ತುಂಬಿಟ್ಟು ಹಾಕ್ಬೇಕು, ಈ ಬೇವಿನ ಹಿಂಡಿ ಹಾಕ್ಬೇಕು ಸ್ವಲ್ಪ ಕೆಳಗಡೆಗೆ ಹಾಕ್ಬಿಟ್ಟು ಹಾಕ್ಬೇಕು. ಆ ಹಾಕೋದ್ರಿಂದ ಗಿಡ ಚೆನ್ನಾಗಿ ಬರುತ್ತೆ, ಮತ್ತೆ ಸೊಡ್ಲ ಇರೋದ್ರಿಂದ ಈ ಬುಟ್ಟಿಯಿಂದ ತೆಗ್ದಾಗ ಆ ಬೇರ್ಗಳು ರೆಡಿ ಆಗಿರ್ತವೆ. ಆತರ ಲೂಸ್ ಇರೋದ್ರಿಂದ ಮಣ್ಣು ಫಾಸ್ಟ್ ಅಲ್ಲಿ ರೂಟ್ಸ್ ಎಲ್ಲ ಡೆವಲಪ್ ಆಗ್ತವೆ, ಗಿಡನೂ ಚೆನ್ನಾಗಿ ಕೂರುತ್ತೆ. ಆತರ ಮಾಡೋದು ಒಳ್ಳೇದು. ಅದೊಂದು ತಪ್ಪು ಮಾಡ್ತಿದ್ದಾರೆ. ಏನಂದ್ರೆ ಒಂದ್ ಅರ್ಧ ಅಡಿ ಅಷ್ಟೇ ರೌಂಡ್ ತೆಗಿತಾರೆ ಬಟ್ಲಂಗೆ, ಅದ್ರೊಳಗೆ ಜಸ್ಟ್ ಗಿಡ ಇಡೋದು, ಮಣ್ಣು ಮುಚ್ಚಿಬಿಡೋದು. ಸುತ್ತ ಮಣ್ಣೆಲ್ಲ ತುಂಬಾ ಗಟ್ಟಿಯಾಗಿರುತ್ತೆ. ಹೌದು, ಹಾರ್ಡ್ ಆಗಿರುತ್ತೆ. ಆತರ ಮಾಡಬಾರ್ದು. ಈ ಒಂದೂರಡಿ ತೆಗೆಯೋದು ಒಳ್ಳೇದು. ಆತರ ಮಾಡಿ ಮಣ್ಣನ್ನು ಸರಳ ಮಾಡಿ ಹೌದು ಗೊಬ್ಬರ ಹಾಕಿ. ಏನೇನು ಬೇಕು, ಗೊಬ್ಬರ ಆಗ್ಬಹುದು, ಗೋಡ್ ಆಗ್ಬಹುದು, ಬೇವಿನಿಂಡಿ ಆಗ್ಬಹುದು. ಹೌದು. ಆತರದನ್ನ ಕೊಟ್ಟು ಗಿಡಗಳನ್ನ ನಾಟಿ ಮಾಡ್ತಕ್ಕಂಥದ್ದು ಹೆಚ್ಚು ಒಳ್ಳೇದು, ಸೂಕ್ತ. ಹೌದು. ಕೆಲವರು ಏನ್ ಮಾಡ್ತಾರೆ, ಈ ಪ್ಲಾಸ್ಟಿಕ್ ಕವರ್ ಅಲ್ಲಿ ಏನಿರುತ್ತೋ ಬರೀ ತಳ ಕುಯ್ದ್ರೆ ಸಾಕು ಅಂತ ಹೇಳಿ ಅದನ್ನು ಕೂಡ ಕುಯ್ದ್ಬಿಟ್ಟು ಇನ್ನ ಮೇಲ್ಗಡೆ ಇರೋ ಪ್ಲಾಸ್ಟಿಕ್ ಸಮೇತ ನೆಡ್ತಾರೆ. ಹೌದು. ಅದು ಸರಿಯೋ ಹೇಗೆ? ಇಲ್ಲ, ಅದು ತಪ್ಪಂಗ್ ಮಾಡಬಾರ್ದು. ಯಾಕಂದ್ರೆ ಪ್ಲಾಸ್ಟಿಕ್ ಎಷ್ಟು ವರ್ಷ ಆದ್ರೂ ಭೂಮಿಯಲ್ಲಿ ಹಾಳಾಗೋದಿಲ್ಲ. ಸೊ ಅದ್ರಲ್ಲಿ ಪ್ಲಾಸ್ಟಿಕ್ ಅನ್ನೋದು ಇರ್ಲೇಬಾರ್ದು ಭೂಮಿಯಲ್ಲಿ. ತಕ್ಷಣ ಪ್ಲಾಸ್ಟಿಕ್ ಫುಲ್ ತೆಗಿಬೇಕು. ಹಾರ್ಡ್ ಆಗಿರುತ್ತೆ ಅದು, ಏನೋ ಬುಟ್ಟಿ, ಅದೇನು ಪ್ಲಾಸ್ಟಿಕ್ ಕಿತ್ರೂ ಹಾಳಾಗೋದಿಲ್ಲ, ಮಣ್ಣನ್ ಸುಡ್ಲಾಗೋದಿಲ್ಲ. ಯಾಕಂದ್ರೆ ರೂಟ್ಸ್ ಅಷ್ಟು ಕೊಟ್ಬಿಟ್ಟಿರುತ್ತೆ. ಆ ಪ್ಲಾಸ್ಟಿಕ್ ಒಂದೇ ಒಂದ್ ಸಣ್ಣ ಪೀಸ್ ಬಿಡದಂಗೆ ತಗೋಬೇಕು ಆಚೆಗೆ, ತೆಗ್ದು ಹಾಕ್ಬೇಕು ಪೂರ್ತಿ ತೆಗೆದು ಅದನ್ನ ನಾಟಿಯನ್ನ ಮಾಡಬೇಕು. ಹೌದು. ಈ ಗಿಡ ತಗೊಂಡು ಹೋಗುವಾಗ್ಲೂ ಕೆಲವು ತಪ್ಪುಗಳನ್ನ ಮಾಡ್ತಾರೆ. ಯಾಕೆ ಅಂತ ಅಂದ್ರೆ, ಅದೇನಾದ್ರೂ ನಾಳೆ ದಿವಸ ಫೇಲ್ಯೂರ್ ಆಯ್ತು ಅಂತ ಅಂದ್ರೆ, ಗಿಡ ಸತ್ತೋಯ್ತು ಅಂತ ಹೇಳಿದ್ರೆ ಒಳ್ಳೆ ಗಿಡ ಕೊಟ್ಟಿಲ್ಲ ಅಂತ ಹೇಳಿ ನಿಮ್ಮನ್ನ ದೂರ್ತಾರೆ. ಆ ಕಾರಣಕ್ಕಾಗಿ ಈ ಪ್ರಶ್ನೆ ಕೇಳದ್ ನಾನು. ಹೇಗೆ ಸಾಗಾಣಿಕೆ ಮಾಡಬೇಕು? ಸಾಗಾಣಿಕೆ ಮಾಡುವಾಗ ಏನಂದ್ರೆ, ಒಂದ್ ಗಿಡದ ಮೇಲೆ ಒಂದ್ ಗಿಡ ಹಾಕೊಂತ ಹೋಗ್ಬಾರ್ದು. ಆ ಬಡ್ಡೆ ಎಷ್ಟು ಅಂದ್ರೆ, ಬಡ್ಡೆ ತುಂಬಾ ಸೂಕ್ಷ್ಮ ಅದು. ಒಂದ್ಸತಿ ಮುರಿದ್ರೆ ಮತ್ತೆ ಬೇರೆ ಗಿಡದಂಗೆ ಚಿಗಿರೋದೋ ಎಲ್ಲ ಮಾಡೋದಿಲ್ಲ, ಅದು ಸತ್ತೋಗ್ಬಿಡುತ್ತ ಅದು. ಸೊ ಆದಷ್ಟು ಒಂದೊಂದ್ ಸಿಂಗಲ್ ಲೇಯರ್ ಅಲ್ಲಿ ಇಲ್ಲ ಎರಡ್ ಲೇಯರ್ ಇಟ್ಕೊಂಡು ಹೋಗ್ಬೇಕು. ಒಂದ್ರ ಮೇಲೆ ಒಂದ್ ಕಾಡು ಗಿಡ ತುಂಬದಂಗೆ ತುಂಬಾರ್ದು. ನಾವು ಆರಿಸುವಾಗ್ಲೇ ಈ ಒಂದ್ ಸಾವಿರ ಗಿಡ ತಾಂತೀವಿ ಅಂದ್ರೆ ಅದಕ್ಕೆ ಸೂಟ್ ಆಗಂತ ಗಾಡಿನ ತರಬೇಕು. ಈಗ ನಾವು ಚಿಕ್ಕ ಗಾಡಿ ತಂದ್ಬಿಟ್ಟು ಸಾವಿರ ಗಿಡ ತುಂಬತೀವಿ ಅಂದ್ರೆ ಅದಾಗಲ್ಲ, ಹಾಳಾಗತ್ತೆ ಗಿಡಗಳೆಲ್ಲ, ಮುರ್ಕೊಳತ್ತೆ. ಅದು ಒಂದ್ಸತಿ ಅದ್ರ ಸೊಂಟ ಅಂದ್ರೆ ಮೊಳಕೆಯಿಂದ ಮೇಲೆ ತುಂಬಾ ಸೂಕ್ಷ್ಮ ಅದು, ಮುರಿದ್ರೆ ಕಟ್ ಅಂತ ಮುರಿದೋಗುತ್ತದು. ಸೊ ಅದಕ್ಕೋಸ್ಕರ ಒಂದ್ ಸ್ವಲ್ಪ ಫ್ರೀ ಆಗಿ ಇಟ್ಕೊಂಡು ಹೋಗ್ಬೇಕು ಅದನ್ನ. ಸ್ವಲ್ಪ ನಾವು ಎಷ್ಟು ಗಿಡ ತಗೊಂಡು ಹೋಗ್ತೀವೋ ಅದಕ್ಕೆ ಅನುಗುಣ ಸೂಕ್ತವಾಗಿ ಜಾಗ ಸಿಗುತ್ತೋ ಅಂತಹ ವೆಹಿಕಲ್ ಗಳನ್ನ ತರಬೇಕು ಅಥವಾ ವಾಹನಗಳನ್ನ ತರಬೇಕು. ಹೌದು. ಒಂದ್ರ ಮೇಲೆ ಒಂದನ್ನ ಇಡೋದಕ್ಕೆ ಬದಲಾಗಿ ಪ್ಲೇನ್ ಆಗಿ ನಾವು ಅದನ್ನ ಜೋಡಿಸ್ಕೊಂಡು ತೆಗೆದುಕೊಂಡು ಹೋಗ್ತಕ್ಕಂಥದ್ದು ಹೆಚ್ಚು ಸೂಕ್ತ. ಹೌದು. ಗಿಡಗಳ ಅಗತ್ಯ ಯಾರಿಗಾದ್ರೂ ಇತ್ತು ಅಂತ ಹೇಳಿದ್ರೆ ನಿಮ್ಮನ್ನ ಸಂಪರ್ಕವನ್ನ ಮಾಡುವಂತದ್ದು ಹೇಗೆ? 9902056412. ನಿಮ್ಮ ಸಂಪರ್ಕ ಸಂಖ್ಯೆಯನ್ನ ಇನ್ನೊಮ್ಮೆ ಹೇಳಿ. 9902056412. ನರ್ಸರಿ 12 ವರ್ಷದಿಂದ ಮಾಡ್ತಿದ್ದೀನಿ ಅಂತ ಹೇಳಿದ್ರೆ, ಈ ನರ್ಸರಿಯಿಂದ ಏನೇನು ಅನುಕೂಲಗಳನ್ನ ಮಾಡ್ಕೊಂಡಿದ್ದೀರಾ ನೀವು? ನರ್ಸರಿಯಲ್ಲಿ ಅನುಕೂಲ ಅನ್ನೋದಕ್ಕಿಂತ ಈಗ ನಮ್ಗೆ ಹೋಗಿ ಗುಣಿ ಕಟ್ಕೋಬಹುದು, ಮತ್ತೆ ನಮ್ದು ಇನ್ನೊಂದು ಡೆವಲಪ್ ಮಾಡಕ್ ಈಸಿ ಆಗುತ್ತೆ ತೋಟನು. ಈಗ ನಾವು ನರ್ಸರಿ ಮಾಡಕ್ ಶುರು ಮಾಡಿದ್ದೆ ನಮ್ಗೆ ರೀಪ್ಲಾಂಟ್ ಮಾಡ್ಕೊಳಕ್ಕೆ ಅಂತ ಮಾಡಿದ್ದು. ನಾವೇ ಉತ್ಪಾದನೆ ಮಾಡ್ಕೊಂತಿದ್ವಿ, ನಾವೇನೆ ಹಾಕೊಂತ ಇದ್ವಿ, ಅದ್ ಹಂಗೇನೆ ಕಂಟಿನ್ಯೂ ಮಾಡ್ತಾ ಹೋದ್ವಿ. ಹಂಗಾಗಿ ಇದು ಬೇರೆ ಬೇರೆ ರೈತರಿಗೂ ಈಗ ಅನುಕೂಲ ಆಯ್ತಾ? ಹೌದು, ಅನುಕೂಲ ಆಗ್ತಾ ಇದೆ. ಹೌದು. ಒಳ್ಳೇದು. ಪವಿತ್ರ ಕುಮಾರ್ ಅವರೇ, ಅಡಿಕೆ ಮತ್ತು ಇನ್ನಿತರ ಸಸ್ಯಗಳ ಉತ್ಪಾದನೆಯಲ್ಲಿನ ಅನುಭವಗಳನ್ನ ಇವತ್ತು ನಮ್ಮ ಕೇಳುಗರೊಂದಿಗೆ ತಾವು ವಿವರವಾಗಿ ಹಂಚಿಕೊಂಡ್ರಿ. ಧನ್ಯವಾದಗಳು. ನಮಸ್ಕಾರ. ನಮಸ್ತೆ. ಇದುವರೆಗೆ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಅಡಿಕೆ ಸಸಿಗಳ ನರ್ಸರಿಯಲ್ಲಿನ ಅನುಭವಗಳ ಕುರಿತು ಆಲೂರು ತಾಲೂಕು ಹಂಪನಕುಪ್ಪೆಯ ಪ್ರಗತಿಪರ ಕೃಷಿಕ ಡಿ ಪವಿತ್ರ ಕುಮಾರ್ ಅವರೊಂದಿಗಿನ ಸಂದರ್ಶನ ಪ್ರಸಾರವಾಯಿತು. ಸಂದರ್ಶಿಸಿದವರು ಅರಕಲಗುಡು ವಿ ಮಧುಸೂದನ್. ರೈತ ಬಾಂಧವರಿಗೆಲ್ಲ ಮತ್ತೊಮ್ಮೆ ನಮಸ್ಕಾರಗಳು. ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ ಇದುವರೆಗೂ ಮೂಡಿಬಂತು. ಕೇಳುಗರೆ, ನಮ್ಮ ನಾಳಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಸಮಗ್ರ ಕೃಷಿಯಲ್ಲಿನ ಅನುಭವಗಳ ಕುರಿತು ಚನ್ನರಾಯಪಟ್ಟಣ ತಾಲೂಕು ಬಳದರಿ ಗ್ರಾಮದ ಪ್ರಗತಿಪರ ಯುವ ಕೃಷಿಕ ಬಿಜಿ ಮಂಜೇಗೌಡ ಅವರೊಂದಿಗಿನ ಮಾತುಕತೆಯ ಮೊದಲ ಭಾಗ ಪ್ರಸಾರವಾಗಲಿದೆ. ಸಂದರ್ಶಿಸುತ್ತಾರೆ ಅರಕಲಗೂಡು ವಿ ಮಧುಸೂದನ್. ಆಕಾಶವಾಣಿ ಹಾಸನ. ಈಗ ಕಾರ್ಯಕ್ರಮ ವಿವರಣೆ. ಮೊದಲಿಗೆ ಕೆಲವು ವಾಣಿಜ್ಯ ಪ್ರಕಟಣೆಗಳು. ಮದುವೆ ದಿನ ಹತ್ರ ಬಂತು, ರೇಷ್ಮೆ ಸೀರೆಗಳನ್ನ ಎಲ್ಲಿಂದ ತರೋದು? ಸುಮಂಗಲಿ ಸಿಲ್ಕ್ಸ್ಗೆ ಹೋದ್ರೆ ಆಯ್ತು, ವೈವಿಧ್ಯಮಯ ರೇಷ್ಮೆ ಸೀರೆಗಳನ್ನ ಅವರೇ ತಯಾರು ಮಾಡಿ ಹೋಲ್ಸೇಲ್ ಬೆಲೆಯಲ್ಲಿ ಮಾರಾಟ ಮಾಡ್ತಾರೆ. ಸುಮಂಗಲಿ ಸಿಲ್ಕ್ಸ್, ದೊಡ್ಡ ಗರಡಿ ರಸ್ತೆ, ಹಾಸನ. ಆಹಾರ ಸುರಕ್ಷತಾ ಮತ್ತು ಗುಣಮಟ್ಟದ ಪ್ರಾಧಿಕಾರ ಕಾಯ್ದೆಯು 2011 ಜಾರಿಗೆ ಬಂದಿದೆ. ಈ ಕಾಯ್ದೆಯ ಪ್ರಕಾರ ಎರಡು ತರಹದ ಪರವಾನಗಿಗಳಿದ್ದು ವರ್ಷದಲ್ಲಿ 12 ಲಕ್ಷಕ್ಕಿಂತ ಕಡಿಮೆ ವ್ಯಾಪಾರ ಮಾಡುವವರು ರೂಪಾಯಿ 100 ನೋಂದಣಿ ಪಡೆಯಬೇಕು. 12 ಲಕ್ಷಕ್ಕಿಂತ ಹೆಚ್ಚು ಮತ್ತು 20 ಕೋಟಿಗಿಂತ ಕಡಿಮೆ ವ್ಯಾಪಾರ ಮಾಡುವವರು ರೂಪಾಯಿ 2,000 ರೂಪಾಯಿ 5,000 ಪಾವತಿಸಿ ಪರವಾನಗಿ ಪಡೆಯಬೇಕು. ವಾರ್ಷಿಕ 20 ಕೋಟಿಗಿಂತ ಅಧಿಕ ಅಥವಾ ಆಮದು ಮತ್ತು ರಫ್ತುದಾರರು ಹಾಗೂ ಹೊರ ರಾಜ್ಯಗಳಿಗೆ ವ್ಯಾಪಾರ ಮಾಡುವವರು ರೂಪಾಯಿ 7,500 ಪಾವತಿಸಿ ಕೇಂದ್ರದಿಂದ ಪರವಾನಗಿ ಪಡೆಯಬಹುದು. ಹೆಚ್ಚಿನ ಮಾಹಿತಿಗಾಗಿ ಜಿಲ್ಲಾ ಅಂಕಿತ ಅಧಿಕಾರಿ ಅಥವಾ ತಾಲೂಕು ಆಹಾರ ಸುರಕ್ಷತಾಧಿಕಾರಿಗಳನ್ನು ಸಂಪರ್ಕಿಸಿ. ಕೇಳುಗರೆ, ನಮ್ಮ ನಿಲಯದಿಂದ ಈ ಸಂಜೆ ಹಾಗೂ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ವಿವರಣೆ. ಈ ಸಂಜೆ 6:20 ಗಾನಂತರಂಗ, ಜನಪ್ರಿಯ ಹಾಡುಗಳ ಹಿಂದಿನ ರೋಚಕ ಕತೆ, ಪ್ರಸ್ತುತಿ ಎಂ ಶಿವಕುಮಾರ್. 6:51 ಚಿತ್ರಗೀತೆಗಳು. 7:45 ಬೆಂಗಳೂರು ಕೇಂದ್ರದಿಂದ ಸಮಾಚಾರ ದರ್ಶನ. 9:00 ಬೆಂಗಳೂರು ಕೇಂದ್ರದಿಂದ ಯುವವಾಣಿ ಕಾರ್ಯಕ್ರಮದಲ್ಲಿ ರಂಗಗೀತೆ ಪ್ರಸಾರವಾಗಲಿದೆ. 9:30 ರಾಷ್ಟೀಯ ಸಂಗೀತ ಕಾರ್ಯಕ್ರಮ, ಪಂಡಿತ್ ಚಂದ್ರಶೇಖರ ವಾಸಿ ಅವರ ಹಾಡುಗಾರಿಕೆ. ನಾಳೆ ಬೆಳಿಗ್ಗೆ 6:05 ಬೆಂಗಳೂರು ಕೇಂದ್ರದಿಂದ ಚಿಂತನ, ಶೈಲಾ ಜಯಕುಮಾರ್ ಅವರಿಂದ. 6:20 ಭಕ್ತಿಗೀತೆಗಳ ಕಾರ್ಯಕ್ರಮ, ಸ್ತುತಿ ಮಲ್ಲಿಕಾ. 6:50 ರೈತರಿಗೆ ಸಲಹೆ.